ನಮ್ಮ ರಾಷ್ಟ್ರಕ್ಕೆ ಯಾವ ಯಾವ ನೀರಾವರಿ ಯೋಜನೆಗಳು ಅಗತ್ಯತೆ ಇದೆ, ಅದರಲ್ಲಿ ಯಾವುದಕ್ಕೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಬೇಕು, ಮತ್ತು ಯಾವುದನ್ನು ಬೇಗ ಅನುಷ್ಠಾನ ಮಾಡಬೇಕು, ಯಾವುದನ್ನು ನಿಧಾನವಾಗಿ ಅನುಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಕಾರ್ಯಕ್ರಮವನ್ನೇ ರೂಪಿಸಿದ್ದಾರೆ. ಅದರ ಪ್ರಕಾರ ಒಂದು ಭಾಗದಲ್ಲಿ AIBP ಅಂತೀವಿ, ಇಂಗ್ಲೀಷ್ನಲ್ಲಿ ಹೇಳೋದಾದರೆ ಆಕ್ಸಿಲರೇಟೆಡ್ ಇರಿಗೇಷನ್ ಬೆನಿಫಿಟ್ ಪ್ರೋಗ್ರಾಮ್ ಅಂತಕ್ಕಂಥದ್ದು, ಇದು ಮೊದಲ ಕಾರ್ಯಕ್ರಮ. ಎರಡನೇದು ಹೇಳಬೇಕಂತಂದರೆ, ನಮ್ಮಲ್ಲಿ ಕಾಲಕಾಲಾಂತರದಿಂದ ಇರತಕ್ಕಂತಹ ನದಿಗಳನ್ನು ಅವನ್ನು ನಿರ್ನಾಮ ಮಾಡಬಾರ್ದು, ನದಿಗಳ ಅಭಿವೃದ್ಧಿಯನ್ನು ಮಾಡಬೇಕು. ಮತ್ತು ನಮ್ಮ ರಾಷ್ಟ್ರದಲ್ಲೇ ಗಂಗಾ ನದಿಗೆ ಅದರದೇ ಆದಂತಹ ಒಂದು ಉನ್ನತ ಸ್ಥಾನವಿದೆ. ಸೊ ಆ ಗಂಗಾ ನದಿಯ ಪುನಶ್ಚೇತನವನ್ನು ಮಾಡಬೇಕು ಅಂತ, ಅಂದರೆ ನದಿಗಳ ಅಭಿವೃದ್ಧಿ ಜೊತೆಗೆ ವಿಶೇಷವಾಗಿ ಗಂಗಾ ನದಿಯ ಪುನಶ್ಚೇತನ ಆಗಬೇಕಂಥದ್ದು ಎರಡನೇ ಅಂಶ. ಮೂರನೇದು ಹೇಳಬೇಕಂತಂದರೆ, ನೀರಿನ ಸಂರಕ್ಷಣೆ, ನಾವೇನು ನೈಸರ್ಗಿಕವಾಗಿ ಪಡಿತಕ್ಕಂತಹ ನೀರನ್ನು ಸಂರಕ್ಷಿಸೋದಕ್ಕೋಸ್ಕರ ಸಮಗ್ರ ನೀರು ನಿರ್ವಹಣಾ ಕಾರ್ಯಕ್ರಮಗಳು ಅಂತೇಳಿ ಮಾಡಿದ್ದಾರೆ, ಇದು ಮೂರನೇ ಅಂಶ. ಇದರಡಿ ನಾವು ನೀರು ಮತ್ತು ಮಣ್ಣಿನ ಸಂರಕ್ಷಣೆಗಾಗಿ ಕೈಗೊಳ್ತಕ್ಕಂತಹ ಈ ಜಲಾನಯನ ಅನುಷ್ಠಾನ ಕಾರ್ಯಕ್ರಮಗಳನ್ನು ಇದರ ಮೂಲಕ ಅನುಷ್ಠಾನಗೊಳಿಸ್ತಾ ಇದ್ದೇವೆ. ಮತ್ತು ನಾಲ್ಕನೇ ಅಂಶ ತಗೊಳ್ಳೋದಾದರೆ, ರೈತರ ಹೊಲದಲ್ಲಿ ಅಂದರೆ ತಾಕಿನಲ್ಲಿ ಆನ್ ಫಾರ್ಮ್ ವಾಟರ್ ಮ್ಯಾನೇಜ್ಮೆಂಟ್ ಅಂತೇಳಿ ಹೇಳ್ತೀವಿ ಇಂಗ್ಲೀಷ್ನಲ್ಲಿ, ಅಂದರೆ ರೈತರ ತಾಕಿನಲ್ಲಿ ನೀರು ನಿರ್ವಹಣಾ ಕಾರ್ಯಕ್ರಮಗಳು. ಇದರಲ್ಲಿ ಮುಖ್ಯವಾಗಿ ಹೇಳಬೇಕಂತಂದರೆ ಎರಡು ಕಾರ್ಯಕ್ರಮಗಳು ಬರ್ತವೆ, ಒಂದು ಹನಿ ನೀರಾವರಿ ಪದ್ಧತಿ ಮತ್ತು ಇನ್ನೊಂದು ತುಂತುರು ನೀರಾವರಿ ಪದ್ಧತಿ ಅಂತಕ್ಕಂಥದ್ದು. ಇದು ಇದರದ್ದೇ ಆದಂತಹ ವಿಶೇಷ ಗುಣಗಳಿದ್ದಾವೆ. ಸೊ ಯಾವ ಯಾವ ಬೆಳೆಗಳಿಗೆ ಯಾವ ಯಾವ ಪದ್ಧತಿಗಳನ್ನು ಅಳವಡಿಸ್ಕೊಂಡ್ರೆ ಇರ್ತಕ್ಕಂಥ ನೀರನ್ನು ಹೆಚ್ಚಿನ ಪ್ರದೇಶಕ್ಕೂ ಬಳಸ್ಬೋದು ಮತ್ತು ಸಮರ್ಥವಾಗಿ ಬಳಸ್ಬೋದು ಅನ್ನೋ ಒಂದು ಯೋಚನೆಯಲ್ಲಿ ಈ ರೀತಿ ನಾಲ್ಕು ಮುಖ್ಯವಾದ ಅಂಶಗಳು, ಒಂದು ವೇಗವರ್ಧಕ ನೀರಾವರಿ ಅನುಕೂಲ ಕಾರ್ಯಕ್ರಮಗಳನ್ನು, ಎರಡನೇದು ನದಿ ಅಭಿವೃದ್ಧಿ ಮತ್ತು ಗಂಗಾ ನದಿ ಪುನಶ್ಚೇತನ, ಮೂರನೇದು ಸಮಗ್ರ ನೀರು ನಿರ್ವಹಣಾ ಕಾರ್ಯಕ್ರಮಗಳು, ಮತ್ತು ತಾಕಿನಲ್ಲಿ ನೀರು ನಿರ್ವಹಣೆ. ಈ ನಾಲ್ಕು ಅಂಶಗಳ ಮೇಲೇ ಈ ಪೂರ್ಣ ಪ್ರಮಾಣದ ಈ ಒಂದು PMKSY ಅಂತಕ್ಕಂಥ ಯೋಜನೆ ನಿಂತಿದೆ. ಅವು ನಾಲ್ಕು ವಿಭಾಗಗಳಲ್ಲೂ ಕೂಡ ಸಾಕಷ್ಟು ರಾಷ್ಟ್ರಾದ್ಯಂತ ಹಲವಾರು ಕಾರ್ಯಕ್ರಮಗಳನ್ನು ರೂಪಿಸಿ ನೀರಿನ ಸಮರ್ಥ ಬಳಕೆ ಮತ್ತು ಸಂರಕ್ಷಣೆಗಾಗಿ ಕಾರ್ಯಕ್ರಮಗಳನ್ನು ಈಗ ಅನುಷ್ಠಾನಗೊಳಿಸ್ತಾ ಇದೆ. ಕೃಷಿ ಇಲಾಖೆಗೆ ಸಂಬಂಧಪಟ್ಟಂತೆ ಈ ಒಂದು ಯೋಜನೆಯಲ್ಲಿ ಯಾವ್ಯಾವ ಅನುಕೂಲಗಳಿದ್ದಾವೆ ಮತ್ತು ಇವು ಯಾವ ರೀತಿ ರೈತರಿಗೆ ಅನುಕೂಲ ಆಗುತ್ತೆ ಅಂತ ಹೇಳ್ತೀರಾ ಸರ್? ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳನ್ನು ನಾವು ಒಟ್ಟಾಗಿ ತಗೋಬೇಕಾಗುತ್ತೆ. ಸೊ ನಾವು ಕೃಷಿ ಮತ್ತು ಕೃಷಿ ಸಂಬಂಧಿತ ಇಲಾಖೆಗಳಲ್ಲಿ ಈ ನಾಲ್ಕು ಕಾರ್ಯಕ್ರಮಗಳಲ್ಲಿ ಎರಡು ಕಾರ್ಯಕ್ರಮಗಳನ್ನು ನಾವು ಅದನ್ನು ಅನುಷ್ಠಾನಗೊಳಿಸ್ತಕ್ಕಂತಹ ನಿಟ್ಟಿನಲ್ಲಿ ಕೆಲಸ ಮಾಡ್ತಿದ್ದೇವೆ. ಮೊದಲನೇದು ಹೇಳೋದಾದರೆ ಸಮಗ್ರ ನೀರು ನಿರ್ವಹಣಾ ಕಾರ್ಯಕ್ರಮಗಳು, ಇವು ಜಲಾನಯನ ಆಧಾರಿತ ಕಾರ್ಯಕ್ರಮಗಳಾಗಿರ್ತವೆ. ಈ ಯೋಜನೆಯಡಿ ನಮ್ಮ ಜಿಲ್ಲೆಗೆ ಹಲವಾರು ಬರಪೀಡಿತ ಪ್ರದೇಶಗಳನ್ನು ಒಟ್ಟುಗೂಡಿಸಿ ಅಲ್ಲಿ ಈ ಕಾರ್ಯಕ್ರಮವನ್ನು ಅನುಷ್ಠಾನಗೊಳಿಸ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಮಣ್ಣು ಮತ್ತು ನೀರು, ಮಣ್ಣು ಬಿಟ್ಟು ನೀರಿರಲ್ಲ, ನೀರು ಬಿಟ್ಟು ಮಣ್ಣಿರಲ್ಲ. ಸೊ ನೀರಿನ ಸಂರಕ್ಷಣೆ ಅಂತಂದರೆ ಜೊತೆಗೆ ಮಣ್ಣಿನ ಸಂರಕ್ಷಣೆ ಕೂಡ ಕೂಡಿರುತ್ತೆ. ಹಾಗಾಗಿ ಮಣ್ಣು ಮತ್ತು ನೀರಿನ ಸಂರಕ್ಷಣಾ ಕ್ರಮಗಳು, ಈಗ ನಾವು ಜಲಾನಯನ ಯೋಜನೆಯಲ್ಲಿ ಹೇಳೋದಾದರೆ ಮೇಲುಸ್ತರ, ಮಧ್ಯಸ್ತರ ಮತ್ತು ಕೆಳಸ್ತರ ಅಂತೀವಿ, ಅಂದರೆ ಅಪ್ಪರ್ ರೀಚ್, ಮಿಡ್ಲ್ ರೀಚ್, ಲೋಯರ್ ರೀಚ್ ಅಂತ, ಅಂದರೆ ಆಯಾ ಒಂದು ಹಂತಕ್ಕೆ ಸಂಬಂಧಪಟ್ಟ ಹಾಗೆ ವಿವಿಧ ಮಣ್ಣು ಮತ್ತು ನೀರು ಸಂರಕ್ಷಣಾ ಕ್ರಮಗಳನ್ನು ನಾವು ಈ ಒಂದು ಯೋಜನೆಯಡಿ ಕೈಗೊಂಡು ಅಲ್ಲಿ ಲಭ್ಯವಿರತಕ್ಕಂಥ ಫಲವತ್ತಾದ ಮಣ್ಣಿರ್ಬೋದು ಮತ್ತು ಲಭ್ಯವಾಗ್ತಕ್ಕಂಥ ನೀರನ್ನು ಇರ್ಬೋದು ಸಮರ್ಥಕವಾಗಿ ಬಳಸಿ ಅಂತರ್ಜಲ ವೃದ್ಧಿಯನ್ನು ಮಾಡತಕ್ಕಂಥದ್ದು, ಮತ್ತು ನಮ್ಮ ಬೆಳೆಗಳ ಉತ್ಪಾದನೆಯನ್ನು ಹೆಚ್ಚಿಸಿ ಆದಾಯವನ್ನು ಹೆಚ್ಚಿಸ್ತಕ್ಕಂಥದ್ದು, ಮೂರನೇದು ಇತರೆ ಕೃಷಿ ಚಟುವಟಿಕೆ ಬಿಟ್ಟು ಇತರೆ ಆದಾಯ ಉತ್ಪನ್ನ ಚಟುವಟಿಕೆಗಳನ್ನು ಕೂಡ ಇದರಲ್ಲಿ ನಾವು ಬಳಸ್ಕೊಂಡು ಒಟ್ಟಾರೆಯಾಗಿ ಎಲ್ಲ ವರ್ಗದ ರೈತರ ಆರ್ಥಿಕ ಬಲವನ್ನು ಹೆಚ್ಚಿಸಿ ಅವರು ಈಗ ಏನು ನಾವು ಬೇರೆ ಇನ್ನೊಂದು ಮಾರ್ಗದಲ್ಲಿ ಏನು ಹೇಳ್ತೇವೆ, ಡಬ್ಲಿಂಗ್ ಆಫ್ ಇನ್ಕಮ್ ಫಾರ್ ಫಾರ್ಮರ್ಸ್ ಅಂತೀವಿ, ಅಂದರೆ ರೈತರ ಆದಾಯವನ್ನು ದ್ವಿಗುಣಗೊಳಿಸೋದ್ರಲ್ಲೂ ಕೂಡ ಇದು ಒಂದು ಹೆಜ್ಜೆ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇದು ಒಂದು ಭಾಗ. ಎರಡನೇ ಭಾಗ ಹೇಳೋದಾದರೆ ತಾಕಿನಲ್ಲಿ ನೀರು ನಿರ್ವಹಣೆ ಅಂತೇಳಿ ಎರಡನೇ ಭಾಗವಾಗಿ ಹೇಳ್ತೇವೆ. ಅದರಲ್ಲಿ ಮುಖ್ಯವಾಗಿ ತೋಟಗಾರಿಕಾ ಬೆಳೆಗಳಲ್ಲಿ ನಮ್ಮಲ್ಲಿ ಹನಿ ನೀರಾವರಿ ಪದ್ಧತಿಯನ್ನು ಅಳವಡಿಸ್ತಕ್ಕಂಥದ್ದು ತೋಟಗಾರಿಕೆ ಇಲಾಖೆ ಮುಖಾಂತರ ಅನುಷ್ಠಾನವನ್ನು ಗೊಳಿಸ್ತಾ ಇದ್ದೇವೆ. ಜೊತೆಗೆ ಈ ತುಂತುರು ನೀರಾವರಿ ಘಟಕಗಳನ್ನು ಕೃಷಿ ಇಲಾಖೆಯಲ್ಲೂ ಮತ್ತು ರೇಷ್ಮೆ ಇಲಾಖೆಯಲ್ಲೂ ಕೂಡ ನಾವು ಅದಕ್ಕೆ ಸಹಾಯಧನವನ್ನು ಕೊಟ್ಟು ನೀರಿನ ಸಮರ್ಥಕವಾಗಿ ಬಳಸ್ತಕ್ಕಂಥದ್ದು ಮತ್ತು ಹೆಚ್ಚಿನ ಪ್ರದೇಶಕ್ಕೂ ಕೂಡ ನೀರನ್ನು ಬಳಸ್ತಕ್ಕಂಥದ್ದು ಎರಡನ್ನೂ ನಿಟ್ಟಿನಲ್ಲಿ ಶೇಕಡ 90% ಸಹಾಯಧನದಲ್ಲಿ ಇದನ್ನು ನಾವು ವಿತರಿಸ್ಬಿಟ್ಟು ರೈತರಿಗೆ ಅನುಕೂಲಗಳು ಆಗ್ತಾ ಇದಾವೆ. ಇದರಿಂದ ಲಭ್ಯವಿರತಕ್ಕಂತ ನೀರನ್ನ ಈಗ ನಾವು ಒಂದ್ ಹೇಳ್ಬೇಕಂತಂದ್ರೆ ಮನುಷ್ಯನಿಗೆ ಯಾವುದು ಹಂತ ಹಂತವಾಗಿ ಬೆಳವಣಿಗೆನಲ್ಲಿ ಪೋಷಕಾಂಶಗಳ ಅವಶ್ಯಕತೆ ಇರುತ್ತೋ ಅದೇ ರೀತಿ ಸಸ್ಯಗಳಲ್ಲೂ ಕೂಡ ನೀರಿನ ಸಂದಿಗ್ಧ ಹಂತಗಳು ಅಂತ ಹೇಳಿ ಇರುತ್ತೆ. ಆ ಸಂದಿಗ್ಧ ಹಂತಗಳಲ್ಲಿ ನೀರನ್ನು ನಾವು ಒದಗಿಸಿದಲ್ಲಿ ಉತ್ಪಾದನೆಯಲ್ಲಿ ಕಡಿಮೆ ಆಗದಲ್ಲೇನೆ ಗುರುತರವಾಗಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಒಂದು ವೇಳೆ ಅಂತಹ ಸಂದಿಗ್ಧ ಹಂತದಲ್ಲಿ ನಾವು ನೀರನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಗಣನೀಯವಾಗಿ ಉತ್ಪಾದನೆ ಶೇಕಡ 25-50% ಕಡಿಮೆ ಆಗ್ತಕ್ಕಂಥ ಸಂಭವಗಳು ಇರ್ತವೆ. ಸೊ ಹಾಗಾಗಿ ನಾವು ಈಗೇನು ಲಭ್ಯ ಇದೆ ತುಂತುರು ನೀರಾವರಿ ಘಟಕಗಳಿರ್ಬೋದು ಅಥವಾ ಹನಿ ನೀರಾವರಿ ಘಟಕಗಳಿರ್ಬೋದು ಇವನ್ನು ಕೂಡ ಮುಖ್ಯವಾಗಿ ಸಂದಿಗ್ಧ ಹಂತಗಳಲ್ಲಿ ತಪ್ಪದೇ ನೀಡ್ತಕ್ಕಂಥದ್ದು ಕೂಡ ನಾವು ರೈತರಲ್ಲಿ ಮನವರಿಕೆ ಮಾಡಿ ನೀಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ತಿದ್ದೇವೆ. ಸೊ ಅಂಥ ಹಂತಗಳಲ್ಲಿ ಹೆಚ್ಚಿನ ಪ್ರದೇಶಕ್ಕೆ ನೀಡಿ ಹೆಚ್ಚಿನ ಆದಾಯವನ್ನು ಗಳಿಸೋದಕ್ಕೆ ಈ ಒಂದು ಪದ್ಧತಿಗಳು ಬಹಳ ಅನುಕೂಲವಾಗಿದೆ ಅಂದರೆ ತಪ್ಪಾಗಲಿಕ್ಕಿಲ್ಲ ಸರ್. ನಾವು ಒಟ್ಟರೆಗೆ ಮಾತಾಡ್ಬೋದಾದರೆ ಕೃಷಿಗೆ ಅತ್ಯವಶ್ಯಕವಾಗಿರುವಂಥ ನೀರನ್ನು ಸಮರ್ಪಕವಾಗಿ ಬಳಸ್ಕೊಂಡು ಆ ಮೂಲಕ ಒಂದು ಕೃಷಿಯನ್ನು ಸಮಗ್ರ ಅಭಿವೃದ್ಧಿ ಅಂದರೆ ಅದರ ಜೊತೆಗೆ ರೈತರ ಒಂದು ಸಮಗ್ರ ಅಭಿವೃದ್ಧಿ ಉದ್ದೇಶ ಈ ಯೋಜನೆಯಿಂದ ಆಗುವುದು ಅಂತ ನಾವು ಹೇಳ್ಬೋದು. ಒಟ್ಟಾರೆಯಾಗಿ ಮಾನ್ಯ ಪ್ರಧಾನಮಂತ್ರಿಗಳ ಒಂದು ಯೋಜನೆಯ ಉದ್ದೇಶವೂ ಕೂಡ ಅದೇ. ಅವ್ರ ಉದ್ದೇಶ ನೈಸರ್ಗಿಕವಾಗಿ ಇರ್ತಕ್ಕಂಥ ನೀರಾವರಿ ಮೂಲಗಳನ್ನು ಸಂರಕ್ಷಿಸಬೇಕು ಮತ್ತು ನೈಸರ್ಗಿಕವಾಗಿ ಬರ್ತಕ್ಕಂಥ ನೀರನ್ನು ನಾವು ಉತ್ತಮವಾಗಿ ನಿರ್ವಹಿಸಿ ಅದನ್ನು ಸಮರ್ಥವಾಗಿ ಬಳಸಬೇಕು. ಹಾಗಾಗಿ ಅವ್ರು ಹೇಳ್ತಕ್ಕಂಥದ್ದು ನದಿ ಮೂಲಗಳನ್ನು ನಾವು ನಾಶಪಡಿಸ್ದಲೇ ಅವನ್ನು ವೃದ್ಧಿಗೊಳಿಸ್ತಕ್ಕಂಥದ್ದು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಯೋಜನೆಯನ್ನು ರೂಪಿಸಿರ್ತಕ್ಕಂಥದ್ದು. ಯಾಕೆಂತಂದರೆ ನಾವು ಕೇವಲ ಬರ್ತಕ್ಕಂಥ ನೀರನ್ನು ಸಮರ್ಥವಾಗಿ ಬಳಸ್ತಕ್ಕಂಥದ್ದು ಒಂದು ಕಡೆ ಆದರೆ ಇರ್ತಕ್ಕಿಂತ ನೀರಾವರಿ ಮೂಲಗಳನ್ನು ನಾವು ನಾಶಪಡಿಸಬಾರ್ದು. ಇತ್ತೀಚಿನ ದಿನಗಳಲ್ಲಿ ನಮ್ಮಲ್ಲೇನಾಗ್ತಿದೆ, ಹಳೆ ನದಿಗಳು ಸಾಕಷ್ಟು ಹರಿತಿದ್ರೂ ಕೂಡ ಅದಕ್ಕೆಲ್ಲ ನಾವು ಈಗೇನಂತೀವಿ ಅರ್ಬನೈಸೇಷನ್ ಅಂತೇಳಿ ಅಂತೀವಿ, ನಗರೀಕರಣ. ಈ ಒಂದು ದೃಷ್ಟಿನಲ್ಲಿ ಇರ್ತಕ್ಕಂಥ ಹಳೆಯ ಒಂದು ನೀರಾವರಿ ಮೂಲಗಳನ್ನು ನಾವು ಕಳೀತಾ ಇದ್ದೇವೆ. ಸೊ ಆ ನಿಟ್ಟಿನಲ್ಲಿ ಅವು ಕೂಡ ಪುನಶ್ಚೇತನ ಆಗಬೇಕು, ಇರ್ತಕ್ಕಂಥ ನೀರನ್ನ ನಿರ್ವಹಿಸಬೇಕು ಮತ್ತೆ ಅದನ್ನು ಸಮರ್ಥವಾಗಿ ಬಳಸಬೇಕು ಅಂತಕ್ಕಂಥದ್ದು ಒಟ್ಟಾರೆ ಯೋಜನೆಯ ಅಭಿಪ್ರಾಯ ಆಗಿರೋದ್ರಿಂದ ಒಟ್ಟಾರೆಯಾಗಿ ನೀರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ನೀಡಿದ್ದು ಈ ಯೋಜನೆ ನಿಸರ್ಗಕ್ಕೂ ಮತ್ತು ಮಾನವ ಕುಲಕ್ಕೂ ಇದು ಅನುಕೂಲ ಅಂದರೆ ತಪ್ಪಾಗಲಿ. ತುಂಬ ಧನ್ಯವಾದ ಸರ್, ಸಾಕಷ್ಟು ಮಾಹಿತಿಯನ್ನು ಬಹಳ ವಿವರವಾಗಿ ಅದರ ಉದ್ದೇಶ ಏನಿರ್ಬೋದು ಅದರಿಂದ ಯಾವ ರೀತಿ ರೈತರಿಗೆ ಅವರ ಅಭಿವೃದ್ಧಿಗೆ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ವಿವರವಾಗಿ ತಿಳಿಸ್ಕೊಟ್ರಿ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ಧನ್ಯವಾದಗಳು, ನಮಸ್ಕಾರ. ಓಕೆ ಸರ್, ಧನ್ಯವಾದಗಳು ಸರ್. ಇದುವರೆಗೆ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ ಕುರಿತು ಚಿತ್ರದುರ್ಗದ ಕೃಷಿ ಇಲಾಖೆಯ ಸಹಾಯಕ ಕೃಷಿ ನಿರ್ದೇಶಕರಾದ ಪ್ರವೀಣ್ ಚೌಧರಿ ಅವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಬಿ ಸಿದ್ದಣ್ಣ. ನಾನು ನನ್ನ ಫ್ಯಾಮಿಲಿ ಮತ್ತು ಬಿಸ್ನೆಸ್ ಗೆ ಮಲ್ಟಿಪರ್ಪಸ್ ವೆಹಿಕಲ್ ತಗೋಬೇಕು ಅಂತಿದ್ದೀನಿ. ಹಾಗಾದ್ರೆ ಮಾರುತಿ ಸುಜುಕಿ ಈ ಕೊಂಡೋಗೋ, ಅದರಲ್ಲಿ ಹೆಚ್ಚು ಸ್ಪೇಸ್, ಹೆಚ್ಚು ಆರಾಮ್ ಮತ್ತು ಹೆಚ್ಚು ಸುರಕ್ಷತೆ ಇದೆ. ಈ ಮಾರ್ಚ್ ನಿಮ್ಮ ಫೇವರೇಟ್ ಮಾರುತಿ ಸುಜುಕಿ ಈಗೋ ಅನ್ನು 100% ಎಕ್ಸ್ಟೋರೂಮ್ ಫಂಡಿಂಗ್ ಒಂದಿಗೆ ಮನೆಗೆ ಕೊಂಡೊಯಿರಿ ಹಾಗೂ 27,500 ರೂಪಾಯಿ ವರೆಗಿನ ಆಫರ್ಸ್ ಅನ್ನು ಕೂಡ ಪಡೆದುಕೊಳ್ಳಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಹತ್ತಿರದ ಮಾರುತಿ ಸುಜುಕಿ ಡೀಲರ್ಶಿಪ್ ಗೆ ಇದ್ದೇ ಭೇಟಿ ನೀಡಿ. ನಾನು ನಾರಾಯಣ ಸ್ವಾಮಿ ಅಂತ, ತಿಪ್ಪೇನಹಳ್ಳಿ ಗ್ರಾಮ, ಕೋಲಾರ ತಾಲೂಕು, ಕೋಲಾರ ಜಿಲ್ಲೆಯವರು. ನಾವು ಮೊದಲಿಂದ ವ್ಯವಸಾಯಗಾರರು. ಈಗ ಹೊಸದಾಗಿ ತೋಟಗಾರಿಕೆ ಬೆಳೆ ಮಾಡಬೇಕು ಅಂತಂದ್ಬಿಟ್ಟು ಗೋಡಂಬಿ ಹಾಕಕ್ಕೆ ಪ್ರಯತ್ನ ಪಟ್ಟಿವಿ. ನಾವು ನರೇಗಾದಲ್ಲಿ ಸಹ ಧನ ಸಹಾಯ ಪಡ್ಕೊಂಡು ಗೋಡಂಬಿ ಬೆಳೆದು ಅದರಿಂದ ತುಂಬಾ ನಮಗೆ ಪ್ರಯೋಜನ ಆಗಿದೆ. ಅದರಿಂದ ನಮಗೆ ಜೀವನೋಪಾಯಕ್ಕೆ ತುಂಬಾ ಅನುಕೂಲ ಆಗಿದೆ. ತೋಟಗಾರಿಕೆ ಬೆಳೆ ಬೆಳೆಯಲು ನರೇಗಾ ಯೋಜನೆಯ ಪ್ರಯೋಜನ ಪಡೆಯಿರಿ. ಹೆಚ್ಚಿನ ಮಾಹಿತಿಗೆ ನಿಮ್ಮ ಗ್ರಾಮ ಪಂಚಾಯಿತಿ ಸಂಪರ್ಕಿಸಿ. ಕರ್ನಾಟಕ ಸರ್ಕಾರದ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಗ್ರಾಮೀಣಾಭಿವೃದ್ಧಿ ಆಯುಕ್ತಾಲಯದ ಪ್ರಕಟಣೆ. ಈಗ ಕೇಳಿ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಎಂಪಿ ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನ. ರೈತ ಬಾಂಧವರೇ, ಈ ದಿನ ನಮ್ಮ ಜೊತೆ ಹಿರಿಯೂರು ತಾಲೂಕು ಮಸ್ಕಲ್ ಮಲ್ಲೇಣು ಗ್ರಾಮದ ಕೃಷಿಕರಾದ ಎಂಪಿ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಅವರು ತಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಳ್ಳಿಕ್ಕೆ ಬಂದಿದ್ದಾರೆ. ನಾಗರಾಜ್ ಅವರೇ, ಈ ಕಾರ್ಯಕ್ರಮ ಸ್ವಾಗತಕ್ಕೆ ನಮಸ್ಕಾರ. ನಮಸ್ಕಾರ ಸರ್. ನಾಗರಾಜ್ ಅವರೇ, ಕೃಷಿ ಬದುಕು ಎಷ್ಟು ವರ್ಷದಿಂದ ಮಾಡ್ತಾ ಇದ್ರೆ? ಸರ್, ನಾನು ಅಲ್ಲೇ ಒಂದು 20 ವರ್ಷದಿಂದ ಮಾಡ್ತೇನೆ. ಯಾಕೆ ಕೃಷಿ ಮಾಡ್ಬೇಕನ್ನಿಸ್ತು? ಸರ್, ಹಿಂಗೆ ಮನೆಯಲ್ಲಿ ನಮ್ಮ ತಂದೆಯವರು ಓದ್ಸೋಕ್ಕಾಗಲಿಲ್ಲ, ನಾವು ಕೃಷಿಗೆ, ನಮ್ಮ ತಂದೆಯವರು ಕೃಷಿನೇ, ನಾವು ಕೃಷಿನೇ ಮಾಡ್ಕೊಂಡು. ವಿದ್ಯಾಭ್ಯಾಸ ಮಾಡಲಿಲ್ಲ? ಮಾಡಿದ್ವಿ ಸರ್. ಎಲ್ಲವರೆಗೂ ಓದಿದ್ರಿ? ಡಿಗ್ರಿವರೆಗೂ ಓದಿದ್ವಿ. ಡಿಗ್ರಿವರೆಗೂ? ಹೌದು ಸರ್. ಮುಂದ್ಕೋದ್ಬೇಕನ್ನಿಸ್ಲಿಲ್ಲ? ಮುಂದ್ಕೋದ್ಬೇಕಂದ್ರೆ ನಮ್ಮ ತಂದೆಗೆ ಕಾಯಿಲೆ ಬಂತು ಸರ್, ಮನೆಯಲ್ಲಿ ಮಾಡಕ್ಕೆ ಯಾರು ಆಗಲಿಲ್ಲ, ಅದಕ್ಕೆ ನಾವು ನಮ್ಮ ತಂದೆ ಕೃಷಿನೇ ನಾವು ಮಾಡ್ಕೊಬೇಕು. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತ ಸರ್? ಮಾಡಿದ್ರೆ ಲಾಭದಾಯಕ, ಮಾಡಲಿಲ್ಲ ಅಂದ್ರೆ ಲಾಭದಾಯಕ ಇಲ್ಲ ಸರ್. ಜಮೀನು ಎಷ್ಟು ಎಕರೆ ಇದೆ ಸರ್? ನಮ್ದೊಂದು ಒಟ್ಟು ಒಂದು 15 ಎಕರೆ ಇದೆ ಸರ್. ನೀರಾವರಿ ಎಷ್ಟಿದೆ ಬೆದ್ಲು ಜಮೀನು ಎಷ್ಟು? ನೀರಾವರಿ ಒಂದು 8 ಎಕರೆ ಇದೆ ಸರ್, ಬೆದ್ಲು ಒಂದು 10. ಬೆದ್ಲಲ್ಲಿ ಏನೇನು ಬೆಳೆಗಳು ಬೆಳೀತೀರ ಸರ್? ಶೇಂಗಾ ಹಾಕಿದ್ವಿ, ತೊಗರಿ ಹಾಕ್ತಿವಿ, ಹಿಂಗೆ ಹಸಿಂದ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ ಸರ್? ಈಗೇನೋ ಹೊಸ ತಳಿ ಬಿಟ್ಟಿದ್ರೆ ಸರ್, ಕಡ್ಲೆಕಾಯ್ದು ಅದು ಕದ್ರಿಲಿ ಪಕ್ಷಿ ಅಂತ ಒಳ್ಳೆ ಇಳುವರಿ ಬರ್ತೈತೆ ಸರ್. ನನಗೆ ಕೃಷಿ ಇಲಾಖೆಯವ್ರು ಮೊನ್ನೆ ಕೊಟ್ಟಿದ್ರು, ಮೊನ್ನೆ ನಾನು ಒಂದು 50 ಸೇರು ಹಾಕಿದ್ದೆ ಸರ್, ಒಂದು 7 ಕ್ವಿಂಟಲ್ ಆಯ್ತು ಸರ್, ಬರೀ 50 ಸೇರ್ಕೇನೆ, ಒಳ್ಳೆ ಇಳುವರಿ ಬಂದೈತೆ ಸರ್. ಕದ್ರಿ ಲೇಪಕ್ಷಿ ಬೀಜ ಎಲ್ಲಿಂದ ತಗೊಂಬರ್ತಾರೆ ಸರ್? ನನಗೆ ಕೃಷಿ ಇಲಾಖೆಯವರೇ ರೈತರು ಕೊಟ್ಟಿದ್ರು ಸರ್ ಫ್ರೀಯಾಗೇನೆ, ಅದನ್ನು ತಗೊಂಬಂದು ಒಂದು 50 ಸೇರು ಹಾಕ್ಸಿದ್ರು ಸರ್, ಒಳ್ಳೆ ಇಳುವರಿ ಬಂದಿತ್ತು ಸರ್. ಈಗ ನಮ್ಮ ಈ ಶೇಂಗಕ್ಕೂ ಆ ಶೇಂಗಕ್ಕೂ ಬೆಳೆ ಇಡೋದು ಅಥವಾ ಬೆಳೆ ಬೆಳೆಯೋದು ಏನಾದರೂ ವ್ಯತ್ಯಾಸ ಇರುತ್ತಾ? ಏನಿಲ್ಲ ಸರ್, ಸೇಮೆ. ನಮ್ಮ ಶೇಂಗಾ ಹಂಗೆ ಬೆಳಿಬೋದು ಸರ್. ಒಂದು ತಿಂಗಳು ಲೇಟ್ ಆಗುತ್ತೆ ಸರ್ ಇದಕ್ಕಿನ, ಅದು ಕದ್ರಲಿ ಪಕ್ಷಿ, ಆದರೆ ಒಳ್ಳೆ ಇಳುವರಿ ಬರುತ್ತೆ ಸರ್. ಅದೆಲ್ಲ ಯಾವ ರೀತಿ ಬಿತ್ತನೆ ಮಾಡಿದ್ರೆ ಕೈಯಿಂದ ಬೀಜ ಊರಿಲ್ಲ ಸರ್? ಟ್ಯಾಕ್ಟ್ರಿಯಿಂದಲೇ ಬಿತ್ತಿಸಿದ್ವಿ. ಟ್ಯಾಕ್ಟ್ರಿಂದ ಸೇಮ್ ಈಗ ಬೀಜ ಹೆಂಗೆ ಬಿತ್ತೀವಿ ಅದನ್ನು ಹಂಗೆ ಬಿತ್ತಿದ್ವಿ ಸರ್, ಒಳ್ಳೆ ಇಳುವರಿ ಬಂತು. ಒಂದು ಎಕರೆಗೆ ಎಷ್ಟು ಬೀಜ ಬೇಕಾಗುತ್ತೆ ಸರ್? ಎಕರೆಗೆ ಬೆದ್ಲಿಗೆ ಹಾಕಿದ್ರೆ ಅದೇ ಒಂದು 40-45 ಸೇರು ಬೇಕಾಗುತ್ತೆ ಸರ್. ನೀವು ಎಷ್ಟು ಸೇರು ಬೀಜ ಹಾಕಿದ್ರಿ ಸರ್? 45 ಸೇರು ನಾನು ಹಾಕಿದ್ದೆ ಸರ್, ಒಂದೇ ಎಕರೆಗೆ ಸರ್. ಮಳೆ ಒಂದು ಸ್ವಲ್ಪ ಕಡಿಮೆ ಬರೋದ್ರೆ ಕಡಿಮೆ ಆಗ್ತದೆ, ಇಲ್ಲಾಂದ್ರೆ ಒಳ್ಳೆ ಕಾಯಿ ಬರುತ್ತೆ ಸರ್ ಅದು. ಅವನ್ನೇನಾದ್ರು ಮತ್ತೆ ಬೀಜ ಮಾಡ್ಕೊಂಡಿದ್ರ? ಹ್ಞೂ ಸರ್, ಮಾಡ್ಕೊಂಡು ಈಗ ಮತ್ತೆ ನಾಟಿ ಮಾಡಿದ್ದೀವಿ ಸರ್. ಅಂದರೆ ನಮ್ಮ ಈ ನಾಟಿ ಶೇಂಗಕ್ಕೂ ಅವಕ್ಕೂ ಇಳುವರಿಯಲ್ಲಿ ಸಾಕಷ್ಟು ವ್ಯತ್ಯಾಸ ಐತೆ? ಇಳುವರಿಯಲ್ಲಿ ಸಾಲಿ ಭಾರಿ ವ್ಯತ್ಯಾಸ ಇದೆ ಸರ್. ಆಮೇಲೆ ಯಾವುದೇ ರೋಗ ಬರಲ್ಲ ಸರ್ ಅದು ಕದ್ರಿಲೆ ಪಕ್ಷಲ್ಲಿ. ಇವಕ್ಕೆ ಬೂದಿ ರೋಗ ಬರುತ್ತೆ, ತೊಟ್ಟು ಕಳಿಸಿ ಹೋಗುತ್ತೆ, ಅದ್ರಾಗ ಏನೂ ಆಗಲ್ಲ ಸರ್, ಒಳ್ಳೆ ಇಳುವರಿ ಬರುತ್ತೆ ಅದು. ಗಿಡಕ್ಕೆ ಸಾಕಷ್ಟು ಕಾಯಿ ಹಿಡಿತೈತೆ ಅಂತಾರೆ, ಎಷ್ಟು ಕಾಯಿವರೆಗೂ ಬರುತ್ತೆ ಸರ್? ಒಂದು 100-150 ಬರುತ್ತೆ ಸರ್. ಬರುತ್ತೆ. ಅದನ್ನೆಲ್ಲ ನೀವು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಭೂಮಿನೆಲ್ಲ ಯಾವ ರೀತಿ ಸಿದ್ಧತೆ ಮಾಡ್ಕೊಂಡಿದ್ವಿ ಸರ್? ಎಲ್ಲ ಅರಗಿಸಿರ್ತು, ಗೇದು ಅರಗಿ ಅಚ್ಚುಕಟ್ಟು ಮಾಡಿ ಟ್ಯಾಕ್ಟ್ರಿಯಲ್ಲೇ ಬಿತ್ತಿಸಿದ್ವಿ ಸರ್. ನಾವು ಗೊಬ್ಬರ ಹಾಕಿ, ಗೌರ್ಮೆಂಟ್ ಗೊಬ್ಬರ ಹಾಕಿ ಬಿತ್ತಿದ್ವಿ, ಒಳ್ಳೆ ಇಳುವರಿ ಬರುತ್ತೆ ಸರ್. ಅದು ಕಟಾವು ಬರ್ಬೇಕಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಸರ್? 4 ತಿಂಗಳು ಬೇಕು ಸರ್. ಕದ್ರಿ ಬೆಲೆ ಪಕ್ಷಿ ಇವು 3-3.5 ತಿಂಗಳು ಬಂದ್ಬಿಡುತ್ತೆ ಸರ್. ಅದಕ್ಕೂ ಒಳ್ಳೆ ಬೆಲೆ ಇದೆಯಾ ಮಾರ್ಕೆಟಲ್ಲಿ ಸರ್? ಒಂದು ಸ್ವಲ್ಪ ಕಡಿಮೆ ಇದೆ, ಇದು ಜಾಸ್ತಿ ಇಳುವರಿ ಬರೋದ್ರಿಂದ ಸ್ವಲ್ಪ ಕದ್ರಿಲೆ ಪಕ್ಷಿ ಕಮ್ಮಿ, ಅದು ಕಡಿಮೆ ಇಳುವರಿ ಬರೋದ್ರಿಂದ ಅದಕ್ಕೆ ರೇಟ್ ಬರುತ್ತೆ ಅಷ್ಟೇ ಸರ್. ಏನೊಂದು 500-1,000 ರೂಪಾಯಿ ಹೆಚ್ಚು ಕಮ್ಮಿ ಇರುತ್ತೆ. ಇದ್ರಿಗೆ ಬೆಳೆದಂಥ ಶೇಂಗನೆಲ್ಲ ಮಾರಾಟ ಮಾಡಿದ್ರೆ ನಿಮ್ಮ ಮನೆಗೆ ಇಟ್ಕೊಂಡಿದ್ದೀವಿ? ಮನೆಗೆ ಇಟ್ಕೊಂಡು ಮಾರಾಟನೂ ಮಾಡಿದ್ವಿ ಸರ್. ಹೆಂಗೆ ಸಿಕ್ತು ರೇಟು ಸರ್? ಅದು ಕದ್ರಿಲೆ ಪಕ್ಷಿ ನನಗೆ 6,000 ಸಿಕ್ತು, ಇದು 7,000 ಸಿಕ್ತು ಸರ್. ಈ ಶೇಂಗಾ ಜೊತೆಗೆ ಮತ್ತೆ ಅಡಿಕೆ ತೆಂಗು ಬೆಳೀತಾ ಇದೀವಿ ಅಂತಂದ್ರೆ, ಅಡಿಕೆ ತೆಂಗು ಅದು ಎಷ್ಟು ಎಕರೆಲ್ಲಿ ನಾಟಿ ಮಾಡಿದ್ರೆ ಸರ್? ಒಂದು 4 ಎಕರೆ ಅಡಿಕೆ ಇದೆ, ಒಂದು 3 ಎಕರೆ ತೆಂಗಿದೆ ಸರ್. ಅಡಿಕೆ ತೆಂಗೆಲ್ಲ ನಿಮ್ಮ ಅಪ್ಪಾಜರು ನಾಟಿ ಮಾಡಿ ಬೆಳೆಸಿದ್ದ? ನೀವು ಬೆಳೆಸಿದ್ದ? ತೆಂಗು ನಮ್ಮ ತಂದೆ ಮಾಡಿದ್ರು, ಅಡಿಕೆ ನಾನು ಮಾಡಿದೆ ಸರ್. ತೆಂಗು ಅಂದ್ರೆ ಚೆನ್ನಾಗಿ ಇಳುವರಿ ಬರ್ತಾ ಇದೆಯಾ? ಹ್ಞೂ ಸರ್, ಬರ್ತಿದೆ. ಕಾಯಿ ಏನು ಮಾಡ್ತೀರಾ? ಏನು ಕೊಬ್ಬರಿ ಮಾರಾಟ ಮಾಡ್ತಾರೆ? ಕಾಯಿ ಮಾರಾಟ ಮಾಡ್ತಾರೆ. ಹ್ಞೂ ಸರ್. ಏನು ರೇಟ್ ಸಿಗ್ತಾ ಇದೆ ಕಾಯಿ ಸರ್? ಅದೇ 10-12. ಎಲ್ಲಿ ಮಾರಾಟ ಮಾಡ್ತೀರಾ ಸರ್? ಲೋಕಲ್ಲೇ ಬಂದು ತಗೊಂಡೋಗ್ತಾರೆ ಸರ್. ನಾವು ಏನಂದ್ರೆ ಈ ಲೇಬರ್ ಸಿಗಲ್ಲ ಸರ್, ಒಂದು ದಿನ ಕಡಿಯನ್ನು ಕರ್ಕೊಂಡ್ರೆ 1,000 ರೂಪಾಯಿ ಬೇಕು ಸರ್. ಈಗ ಅದರಿಂದನೇ ಅವ್ರಿಗೆ ಹೇಳ್ಬಿಟ್ರೆ ಅವ್ರಿಗೆ ಕಡ್ಕೊಂಡು ಕೊಯ್ಕೊಂಡು ಒಂದು 1 ರೂಪಾಯಿ ಕಡಿಮೆ ತಗೊಂತಾರೆ ಮಾರ್ಕೆಟ್ ರೇಟಿಂದ. ಕೊಯ್ಯೆ ಕೂಲಿ ಅದೆಲ್ಲ ಅವ್ರಿಗೆ ಬಿಡ್ತಾರೆ ಸರ್, ಅದಕ್ಕೆ ಅವ್ರಿಗೆ ಕೊಟ್ಬಿಡ್ತೀವಿ ಕೊಯ್ಕೊಂಡು ತಗೊಂಡು. ತೆಂಗು ಚೆನ್ನಾಗಿ ಇಳುವರಿ ಬರ್ಬೇಕಂದ್ರೆ ಯಾವ ರೀತಿ ಆರೈಕೆ ಮಾಡ್ಬೇಕು ಸರ್? ಮೇನ್ ಗೌರ್ಮೆಂಟ್ ಗೊಬ್ಬರಕ್ಕಿಂತ ಧನಿನ ಗೊಬ್ಬರ ಹಾಕ್ಬೇಕು, ಸ್ವಲ್ಪ ನೀರು ಯಥೇಚ್ಛ ಕೊಟ್ಕೊಂಡಿದ್ರೆ ಆಗುತ್ತೆ ಸರ್. ಗೌರ್ಮೆಂಟ್ ಗೊಬ್ಬರಕ್ಕಿಂತ ಧನವಿನ ಗೊಬ್ಬರ ಹಾಕ್ಬೇಕು ಅಂತಂದ್ರೆ ಇದೀಗೆಲ್ಲ ಧನವಿನ ಗೊಬ್ಬರ ಸಿಗೋದಿಲ್ಲ ಅಂತಾರೆ, ನೀವು ಗೊಬ್ಬರಕ್ಕೆ ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡು? ಸರ್ ಸಿಗುತ್ತೆ ಸರ್, ದನ ಕಟ್ಕೊಂಡಿರ್ತ ಹೋಗಿ ಪರ್ಚೇಸ್ ಮಾಡ್ಕೊಂಡಿದ್ರೆ ತಗೊಂಬಂದು ಹಾಕ್ಬೇಕು ಸರ್. ಈಗೇನಂದ್ರೆ ಗೌರ್ಮೆಂಟ್ ಗೊಬ್ಬರ ಹಾಕಿರಿ ಈ ಫಸಲು ಬರುತ್ತೆ, ಮುಂದೆ ಫಸಲು ನಿಂತ್ಕೊಂಬತ್ತೆ. ಇದು 2-3 ವರ್ಷ ಧನವಿನ ಗೊಬ್ಬರ, 1-2 ವರ್ಷ ಹಾಕ್ತಿದ್ರೆ ನಡೀತದೆ, 1 ವರ್ಷ ಹಾಕಿದ್ರೆ ಸರ್. ಈಗ ಗೌರ್ಮೆಂಟ್ ಗೊಬ್ಬರ 1 ವರ್ಷ ಹಾಕ್ಬೇಕಾಗತ್ತೆ, ಅದ್ರ ಡಿಫ್ರೆನ್ಸ್ ಇದೆ ಸರ್. ಏನು ಒಂದು ವರ್ಷ ಒಂದು ಸ್ವಲ್ಪ ಖರ್ಚು ಮಾಡಿದ್ರೆ 1-2 ವರ್ಷ ಹಾಕೋದೇ ಬೇಕಿಲ್ಲ ಸರ್. ಹ್ಞೂ ಸರ್. ಈಗ ಹಾಗಿದ್ರೆ ಧನವಿನ ಗೊಬ್ಬರ ನೀವು ಏನಾದರೂ ಎತ್ತು ಎಮ್ಮೆ ಸಾಕಾಣಿಕೆ ಮಾಡಿದ್ರೆ ಅಥವಾ ಹೊರಗಡೆ ಕೊಟ್ಕೊಂಡಿದ್ದೆ ಕೊಟ್ಕೊಂಬತ್ತೆ ಸರ್? ಏನು ರೇಟ್ ಕೊಟ್ಕೊಡೋದು ಸರ್? ಒಂದು ಟ್ಯಾಕ್ಟರ್ ಲೋಡು 5,000 ರೂಪಾಯಿ ಬೀಳುತ್ತೆ ಸರ್, ಒಟ್ಟು ಹೊಲಕ್ಕೆ ಬರೋದಕ್ಕೆ ಒಂದು 6,000 ಬೀಳುತ್ತೆ ಸರ್. ಚೆಲ್ಲೋದು ಅದೆಲ್ಲ ಚೆಲ್ಲೋದು ಅಲ್ಲ. ವರ್ಷದಲ್ಲಿ ಎಷ್ಟು ಬೀಡು ಕಾಯಿ ಸಿಗುತ್ತೆ ಸರ್? 3-4 ಬೀಡು ಕಳಿಸುತ್ತೆ. 4 ಬೀಡು. ಈಗ ಈ ಕಾಯಿ ಮಾರಾಟ ಮಾಡೋಕ್ಕಿಂತ ಕೊಬ್ಬರಿ ಮಾಡಿ ಮಾರಾಟ ಮಾಡಿದ್ರೆ ಒಳ್ಳೆ ಬೆಲೆ ಸಿಗುತ್ತಲ್ಲ ಸರ್? ಹಂಗೆ ಎಮ್ಮದೇನೇ ಒಂದು ರೈತರದ್ದು ಒಂದು ಬೋರ್ ಸುಟ್ಟು ಅಂತಂದ್ರೆ ದುಡ್ಡೆಲ್ಲಿದ್ದ ಬರ್ಬೇಕು ಸರ್? ಅದನ್ನು ಮಾರ್ಬೇಕು, ತಗೊಂಡೋಗಿ ಹಾಕಿ ಬೋರ್ ಹೆಚ್ಚಿ ರಿಪೇರಿ ಮಾಡಿಸ್ಬೇಕು. ಆ ಸ್ಥಿತಿ ರೈತರದ್ರೆ, ಏನೇ ಸರ್ಕಾರ ಕೊಡಲ್ಲ, ಇನ್ನೊಂದು ಕೊಡಲ್ಲ, ರೈತರು ದುಡಿಬೇಕು, ರೈತರು ಮಾಡ್ಕೋಬೇಕು, ಆ ಸ್ಥಿತಿ ಬಂದೈತೆ ಸರ್. ಈಗ ಕಾಯಿ ಅಂದರೆ ದೊಡ್ಡದಕ್ಕೆ ಮಾತ್ರ ಒಳ್ಳೆ ರೇಟ್ ಸಿಗುತ್ತೆ, ಚಿಕ್ಕದಕ್ಕೆಲ್ಲ ಸ್ವಲ್ಪ ಕಡಿಮೆ ಬೀಳುತ್ತೆ ಅಂತಾರೆ, ಏನು ರೇಟ್ ಸಿಗ್ತಾ ಇದೆ ಕಾಯಿ? ಅದೇ ಸರ್, 10 ರೂಪಾಯಿ ಇದ್ರೆ ದೊಡ್ಡದು, ಸಣ್ಣದು 5 ರೂಪಾಯಿ ಹಾಕಿ ಅಂತಾನೆ, ಅರ್ಧ ಆಫ್ ರೇಟ್ ಸರ್. ಅವರು ಹೋಗದೆ ಸರ್ ಮೋಸ್ಕಾರ. ಈಗ ಸಣ್ಣದ ಹೆಂಗೆ 5 ರೂಪಾಯಿ ಅಂತಂದು ಅದ್ರಾಗೂ ಆದ ಎಸ್ಕೊಂಡು ಹೋಗ್ತಾರೆ, ಏನು ಮಾಡೋಕ್ಕೆ? ಯಾರು ತಿಂದ್ರೆ ರೈತರದೇ ತಿನ್ಬೇಕಲ್ಲ ಸರ್ ಅವರು. ತೆಂಗುನ ಸ್ವಲ್ಪ ಲಾಭದಾಯಕ ಅಂತೀರ? ಹ್ಞೂ ಸರ್, ಲಾಭದಾಯಕನೇ. ಏನಂದ್ರೆ ಈ ಒಂದು 2 ವರ್ಷ ಡ್ಯಾಮ್ನಲ್ಲಿ ನೀರು ಇರಲಿಲ್ಲ ಸರ್, ಸ್ವಲ್ಪ ಇಳುವರಿ ಕಮ್ಮಿ ಆಯಿತು, ಬೋರ್ನಾಗೂ ನೀರು ಕಮ್ಮಿ ಆದವು. ಅದದ್ದು ಬಡ್ಡಿ ಬಡ್ಡಿ ಬಿಟ್ಟು ಉಳಿಸ್ಕೊಂಡಿರೋದು ಲಾಭದಾಯಕ ಸರ್. ಕೆಲವೊಂದು ಅಡಿಕೆ ತೆಂಗು ಅಡಿಕೆ ಹೋಗ್ಬಿಟ್ಟಿದೆ ಸರ್, ಯಾರೋ ಬೋರ್ ಏನಂತ ಸ್ವಲ್ಪ ಉಳಿಸ್ಕೊಂಡಿದೆ. ಈಗ ನಿಮ್ಮ ಹಿರಿಯೂರು ತಾಲೂಕಲ್ಲಿ ಈಗ ಡ್ಯಾಮಿಗೆ ನೀರು ಬಂದಿರೋದು ಅನುಕೂಲ ಆಯ್ತಾರ ಸರ್? ತುಂಬಾ ಅನುಕೂಲ ಸರ್. ನಿಮಗೆ ನೀರಿನ ಸಮಸ್ಯೆ ಇಲ್ಲ? ಏನು ಸಮಸ್ಯೆ ಇಲ್ಲ ಸರ್, ನೀರು ಚೆನ್ನಾಗಾಗ್ತವೆ, ಬೋರ್ನಾಗೂ ಒಳ್ಳೆ ನೀರು ಬರ್ತೈತೆ. ಡ್ಯಾಮ್ ನೀರು ಬಿಡ್ತಾರ? ಹ್ಞೂ ಸರ್, ಬಿಟ್ಟೆ ಮೊನ್ನೆ ಬಿಟ್ಟೆ, ಇನ್ನೂ ತೂಬ್ ಹಾಕಿಲ್ಲ ಸರ್, ಬತ್ತದವು ಡ್ಯಾಮ್ ನೀರು. ಎಷ್ಟು ದಿವಸಕ್ಕೊಮ್ಮೆ ಬಿಡ್ತಾರೆ ಸರ್? ಈಗ ಈ ವರ್ಷದಾಗೆ 20 ತಿಂಗಳು 5 ಕೆತ್ತಿದ್ದಾರೆ ಸರ್, 1 ತಿಂಗಳು ಬತ್ತವ ಅಂತ ಹೇಳ್ತಾದ್ರೆ ಬತ್ತದವು ಸರ್. ಏನಾದ್ರೂ ಬೆಳೆ ಇಡ್ಬೋದಾ? ಈಗೇನು ಇಡಕ್ಕೆ ಬರಲ್ಲ ಸರ್. ಇನ್ನೊಂದು ಒಂದು ಸ್ವಲ್ಪ ಜನವರಿಗೆ ನಮಗೆ ಡಿಸೆಂಬರಿಗೆ ಬಿಟ್ಟಿದ್ರೆ ಶೇಂಗಾ ಹಾಕ್ಯಬೋದಾಯ್ತು ಸರ್. ಈಗ ಬಿಟ್ಟರಿಂದ ಈಗ ಎಲ್ಲ ಬೀಳಿತ್ತು ಸರ್, ಎಲ್ಲ ಗೇತ್ಕೊಂಡು ಈ ಸರಿ ಅಷ್ಟು ಮಾಡ್ಕೊಂಡು ಏನೋ ಹತ್ತಿ ಪತ್ತಿ ಹಾಕ್ಯಬೋದು ಸರ್. ಬೀಳ್ಬೋದು. ಬೋರ್ಗಳೆಲ್ಲ ಶೇಪ್ ಆಗಿ ಚೆನ್ನಾಗಿ ಬರ್ತವೆ, ಒಳ್ಳೆ ಚೆನ್ನಾಗಿ ಬರ್ತವೆ ಸರ್. ಮುಂದಿನ ಏನೇನು ಬೆಳೆಗಳು ಬೆಳಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ರೆ ಸರ್? ಅದೇ ಇನ್ನೇನು ಬೆಳೆ ಏನು ಸರ್? ಇದನ್ನೇ ಆರೈಕೆ ಮಾಡಿ, ಆರೈಕೆ ಮಾಡೋದು, ಅಡಿಕೆ ತೆಂಗು ಎಲ್ಲ ಐತೆ, ಆರೈಕೆ ಮಾಡ್ಬೋದು ಸರ್. ಈಗ ಅಡಿಕೆ 4 ಎಕರೆಗೆ ಹಾಕಿದೀವಿ ಅಂತಂದ್ರೆ ಎಷ್ಟು ವರ್ಷ ಆಯ್ತಾ ಹಾಕಿ ಸರ್? ಈಗ ಒಂದು ಒಂದು 2 ಎಕರೆಗೆ ಹಾಕಿ ಹತ್ತು ಬೆಳೆ 7 ವರ್ಷ 8 ವರ್ಷ ಆಯ್ತು ಸರ್. ಬೆಳೆ ಬರ್ತಾ ಇದೆ? ಹ್ಞೂ ಸರ್, ಬರ್ತಿದೆ, ಒಳ್ಳೆ ಇಳುವರಿ. ಇನ್ನೆರಡು ಎಕರೆಗೆ ಎಷ್ಟಕ್ಕೆ ಎಷ್ಟು ವರ್ಷ? ಸಣ್ಣ 1 ವರ್ಷ ಆಯ್ತು ಸರ್. 1 ವರ್ಷ ಆಯ್ತು. ಸಸಿ ಎಲ್ಲಿಂದ ತಗೊಂಬಂದ್ರಿ ಸರ್? ಸಸಿ ನಾವು ಇದು ತರೀಕೆರೆ ಹತ್ರ ತಂದೀವಿ ಸರ್. ಈ ಕೆಲವು ರೈತರು ತಾವೇ ಒಳ್ಳೆ ಮರದಿಂದ ಗೋಟ್ ತಗೊಂಬಂದು ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡ್ತಾರೆ. ನೀವು ರೆಡಿ ಸಸಿನ ತಂದ್ರೆ? ಇಲ್ಲ ಸರ್, ಗೋಟೆ ತಂದು ನಾವು ಪ್ಯಾಕೆಟ್ ಮಾಡಿ ಇಟ್ವಿ ಸರ್. ಈ ಗೋಟ್ ತಂದ್ಮೇಲೆ ಎಷ್ಟು ತಿಂಗಳವರೆಗೆ ಅದನ್ನ ಬೆಳೆಸಿ ಮಾಡ್ಬೇಕಾಗುತ್ತೆ ಸರ್? ಈಗ ಗೋಟು ಬರೋದೇ 3 ತಿಂಗಳಿಗೆ ಹೊಡಿತೈತೆ ಸರ್. ಅದು ನೆಲಕ್ಕೆ ಹಾಕಿದ್ರೆ 3 ತಿಂಗಳ ಮೇಲೆ ಪ್ಯಾಕೆಟ್ ಮಾಡಿ ಒಂದು 6 ತಿಂಗಳು ಪ್ಯಾಕೆಟ್ನಲ್ಲಿ ಬಿಡ್ಬೇಕು ಸರ್. 1 ವರ್ಷ ಬೇಕಾಗ? 1 ವರ್ಷ ಸರ್. 1 ವರ್ಷ. ಈಗ ನಾವು ರೆಡಿ ಸಸಿ ತಂದು ನಾಟಿ ಮಾಡೋದಕ್ಕೂ ಈ ಥರ ನಾವೇ ಬೀಜ ತಂದು ಪ್ಯಾಕೆಟ್ ಮಾಡಿ ಸಸಿ ಉತ್ಪಾದನೆ ಮಾಡ್ಕೊಂಡು ನಾಟಿ ಮಾಡೋದಕ್ಕೆ ಏನು ವ್ಯತ್ಯಾಸ ಅಂತ ಸರ್? ಈಗ ಆಲ್ರೆಡಿ ಪ್ಯಾಕೆಟ್ ಮಾಡಿದ್ರೆ ಎಡೆ ಸಸಿ ಮಾಡಿರ್ತಾರೋ ಎಂಥ ಮಾಡಿರ್ತಾರೋ ಗೊತ್ತಾಗಲ್ಲ ಸರ್. ಮಾರ್ಬೇಕು ಅಂತಂದೂ ಎಂಥ ಬೇಕಾದ್ರೂ ಹಾಕಿ ನಾಟಿ ಮಾಡ್ತಾರೆ ಸರ್. ನಮ್ಮ ಕಣ್ಣಿದ್ರಿಗೆ ಹೋಗಿ ನಾವು ಹಳೆ ಮರದ ಕೊಯ್ಸ್ಕೊಂಬಂದು ನಾವು ಮಾಡ್ಕೊಂಡ್ರೆ ನಮಗೆ ತೃಪ್ತಿ ಇರುತ್ತೆ. ಹೌದು ಸರ್. ಅಡಿಕೆಗೆ ಅಂತರ ಎಷ್ಟು ಕೊಟ್ಟಿದ್ರಿ ಸರ್? 8x8 ಕೊಟ್ಟಿದ್ವಿ. 8x8. ಕೆಲವು ರೈತರು 9x9 ಅಂತರ ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ? ಏನಿಲ್ಲ ಸರ್, ಅರ್ವ ಆಗುತ್ತೆ, ಹುಲ್ಲು ಜಾಸ್ತಿ ಬೆಳಿತೈತೆ. 8x8 ಕೊಟ್ಕೊಂಡ್ರೆ ಆರಾಮ ಸಣ್ಣ ಟ್ಯಾಕ್ಟ್ರಿ ಅಡ್ಡಾಡಿಸ್ಕೊಂಡು ಮಾಡ್ಕೋಬೋದು. ಅಂತರ ಕಟ್ಕೊಂಡ್ರೂ ಇಳುವರಿ ಏನು ಎಲ್ಲ ಅಡಿಕೆ ಗಿಡಗೇನು ಜಾಸ್ತಿ ದೂರ ಏನು ಬೇರೆ ಹೋಗಲ್ಲ ಸರ್, ತೆಂಗೋದಂಗೆ 8x8 ಕೊಟ್ಟರು ಸಾಕು ಅಂತ ನಮ್ಮ ಅಭಿಪ್ರಾಯ ಸರ್. ಈಗ 8x8 ಕೊಟ್ರಲ್ಲ, ಈ ಪ್ರಾರಂಭದಲ್ಲಿ ನಾಟಿ ಮಾಡ್ಬೇಕಾದ್ರೆ ಯಾವ ರೀತಿ ಎಷ್ಟು ಅಡಿ ಗುಂಡಿ ತೆಗೆದ್ರಿ, ಅದನ್ನೆಲ್ಲ ಯಾವ ರೀತಿ ಮಾಡಿದ್ರಿ ಸರ್? ಅದು ಒಂಥರ 8x8 ಅಂದ್ರೆ ಒಂದು ತಂತಿಯಲ್ಲಿ ನಾವು ಪಾಯಿಂಟ್ ಮಾಡ್ಕೊಂಡು ಆ ಕಡೆ ಈ ಕಡೆ ಹಾಕೊಂಡು ಗುಂಡಿ ಮಾಡ್ಕೊಂಡು ಸರ್, ಬಾಕೆಟ್ ಎಷ್ಟು ಇರುತ್ತೆ ಅಷ್ಟು ಗುಂಡಿ ತೆಗೆದು ಸರ್, ಅದರೊಳಗೆ ನಾಟಿ ಮಾಡಿ ತೆಗೆಯೋದು ಬಾಕೆಟ್. ಕೆಲವು ರೈತರು ಮುಂಚೆನೆ ಸ್ವಲ್ಪ ಕೊಟ್ಟಿಗೆ ಗೊಬ್ಬರ DAP ಅಂತ ಕೊಟ್ಟು ನಾಟಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ? ಇಲ್ಲ ಸರ್, ಹಾಕ್ಲೇಬಾರ್ದು ಸರ್. 1 ವರ್ಷದ ತನಕ ಇಕ್ಕಿರೋ ಗಿಡಕ್ಕೆ ನಾ ಏನೂ ಗೊಬ್ಬರ ಹಾಕ್ಬಾರ್ದು ಸರ್. 1 ವರ್ಷದ ಮೇಲೆ ನೀನೇನೇನು ಹಾಕಿಡಿ ಸರ್. ಗೌರ್ಮೆಂಟ್ ಗೊಬ್ಬರ ಈ ಸುಮ್ಮನೆ ಪಾಕೆಟ್ನಲ್ಲಿ ಸರ್ ನಾವು ಹಾಕಿದ್ರೆ ಒಣಗೋಗ್ತದವು ಸರ್, ಅವು ಹಂಗೆ ಒಣಗೋಗ್ಬಿಡ್ತದೆ. ಪಾಕೆಟ್ಗೆ ಅಚ್ಚಾಗಲಿ ಕರ್ಗಾಗಲಿ ದಂಡೆ ಬರಲಿ ಅಂತೇನೇನು ಹಾಕಿದರೆ ಒಣಗೋಗ್ತದವು ಸರ್. ಅವಕ್ಕೇನು ಇಲ್ಲ ಸರ್, ಮಣ್ಣೊಂದು ಹಾಕಿ ಗೊಬ್ಬರ ಅವೇ ಗೌರ್ಮೆಂಟ್ ಗೊಬ್ಬರ ಮಿಕ್ಸ್ ಮಾಡಿ ಮಣ್ಣಿಗೆ ಪಾಕೆಟ್ ತುಂಬಿ ಇಕ್ಕಿಬಿಟ್ಟು ಸಾಕಸು ಭತ್ತ. 1 ವರ್ಷ ನಾಟಿ ಮಾಡಿ 1 ವರ್ಷಕ್ಕೆ ನೀನು ಏನೇನು ಹಾಕ್ಯಬೋದು ಸರ್? ಅಡಿಕೆಗೆಲ್ಲ ಡ್ರಿಪ್ ಮಾಡಿದ್ರೆ ಆಯ್ನೀರ ಕೊಡ್ತೀರಾ ಸರ್? ನಮ್ಮ ಬೋರ್ ನೀರು ವಿಶೇಷ ಇರೋದ್ರಿಂದ ಆಯ್ನೀರ ಕೊಡ್ತಿದ್ದೆ. ಹ್ಞೂ ಸರ್. ಕೆಲವು ರೈತರು ಡ್ರಿಪ್ ಮಾಡ್ತಾರೆ, ಯಾವುದು ಚೆನ್ನಾಗಿ ಅನಿಸುತ್ತೆ? ಸರಿ, ನೀರು ಈಗ ಅನುಕೂಲ ಐತೆ ಆದರೆ ತುಂಬ ಕೊಡ್ತಾರೆ. ಆ ಡ್ರಿಪ್ ಹಾಕಂತ ಆದ್ರೂ ಕೊಡ್ಬೋದು ಸರ್. ಈಗ ಡ್ರಿಪ್ ಆದರೆ 1 ಗಂಟೆ ಬಿಡ್ಬೋದು ಒಂದು ಗಿಡಕ್ಕೆ. ನಾ ಫುಲ್ ಬಿಟ್ಟರೆ 15 ದಿನ ಆದ್ರೂ ಕನಿಷ್ಠ ಅಂದರೆ ಇರುತ್ತೆ ಸರ್. ಡ್ರಿಪ್ಪಿಗೆ 3 ದಿನಕ್ಕೆ ಒಂದ್ಸರಿ ಬಿಡಲೇಬೇಕಾಗುತ್ತೆ. ಅವರು ನೀರಿಗೆ ಹಂಗಂಗೆ ಅನುಕೂಲ ಐತೆ ಹಂಗೆ ಮಾಡ್ಕೊಂಡು. ಈಗ ಆಯ್ ನೀರು ಕೊಟ್ಟರೆ ಜಾಸ್ತಿ ಕಳೆ ಬೀಳುತ್ತೆ ಅಂತಾರೆ? ಬೀಳುತ್ತೆ ಸರ್, ಹಂಗೆ ಮೇಂಟೈನ್ ಮಾಡ್ಕೋಬೇಕು. ಹೆಂಗೆ ಚೆನ್ನಾಗಿರ್ತವೆ ಸರ್ ಆ ನೀರು ಡ್ರಿಪ್ಗೆ, ನಾನು ಆಯ್ ನೀರು ಬಿಟ್ಟರೆ ಒಳ್ಳೆ ಚೆನ್ನಾಗಿರುತ್ತೆ ಸರ್. ಈಗ ಅಡಿಕೆ ನಾಟಿ ಮಾಡಿದ್ಮೇಲೆ ಅದು ಫಸಲು ಬರ್ಬೇಕಂದ್ರೆ 5-6 ವರ್ಷ ಬೇಕಾಗುತ್ತೆ. ಅಷ್ಟೊಳಗಡೆ ನಾವು ಅಂತರ ಬೆಳೆಗಳು ಪಪ್ಪಾಯಿ ಬಾಳೆ ಇಂಥವನ್ನೆಲ್ಲ ಬೆಳಿತೀವಿ ಅಂತ ಸರ್? ಪಪ್ಪಾಯಿ ಹಾಕ್ಬೋದು, ರೋಗ ಬಂದ್ಬಿಟ್ಟಿದೆ ಸರ್, ಅದರಿಂದ ಏನು ಮಾಡಕ್ಕೆ ಬರ್ತಿಲ್ಲ. ಏನೋ ಹೂವಿನ ಗಿಡ ಯಾತ್ರವನ್ನು ಹಾಕೊಂಡು ತರಕಾರಿ ಹಾಕೊಂಡು ಬೆಳ್ಕೋಬೋದು. ನೀವೇನು ಅಂತರ ಬೆಳೆಗಳು ಬೆಳೆದ್ರಿ? ಅಂತರ ಬೆಳೆಗಳು ಸರ್ ನಾನು ಹೂವು ಹಾಕಿದ್ದೆ. ಈಗ ಅಡಿಕೆ ಜಾಗ ಮೇಕೋದಂಗೆಲ್ಲ ಅಂತರ ಬೆಳೆ ತೆಗೆದೆ ಸರ್. ಪ್ರಾರಂಭದಲ್ಲಿ ಅಡಿಕೆಗೆ ನೆರಳು ಬೇಕಂತಾರಲ್ಲ? ಹ್ಞೂ ಸರ್, ಬೇಕು. ಇಕ್ಕಿದ್ಮೇಲೆ ಈ ಬೇಸಿಗೆಗೆ ಮಾತ್ರ ಬೇಕು ಸರ್. ನಾವು ಅದರಿಂದನೇ ಈಗ ಮೊನ್ನೆ ಇಟ್ಟಿರೋ ಸಸಿಗೆ ಈ ಸಣಬು ಬೀಜ ಬರುತ್ತೆ ಸರ್, ಆ ಕಡೆ ಈ ಕಡೆ ಸೈಡ್ ಹಾಕ್ಬಿಟ್ಟಿದ್ವಿ, ಅವು ಗಿಡದಿಂದ ಮೇಲೆ ಬಂದಿದ್ದು ನೆರಳು ಆರಾಮಾಗಿರುತ್ತೆ ಸರ್. ಅಂದರೆ ಭೂಮಿ ಗೊಬ್ಬರನೂ ಆಗುತ್ತೆ? ಹಾಂ, ಗೊಬ್ಬರನೂ ಆಗುತ್ತೆ, ಅದೂ ಇದಾಗುತ್ತೆ ಅಂತ ಸರ್. ಕೆಲವರು ಈ ಸಡೆ ಗಿಡಗಳು ಬೆಳೀತಾರೆ, ಬಾಳೆ ಬೆಳೀತಾರೆ, ಯಾವ ಲಾಭದಾಯಕ ಅನ್ಸುತ್ತೆ ಸರ್? ಈಗ ನಾವು ಅದ್ರಾಗೇನು ಬೆಳೆಯೋದು ಬೇಡ, ಜಲ್ದು ಪ್ರಿಪೇರ್ ಆಗಲ್ಲ ಅಡಿಕೆ ಗಿಡ ಅಂತಂದು ಸಣಬು ಹಾಕೊಂಡಿರ್ತೀವಿ. ಈಗ ಕೆಲವರು ಕಮ್ಮಿ ಹೊಲ ಇರೋರು ಏನು ಮಾಡ್ತಾರೆ, ಅಂತರ ಬೆಳೆ ಬೆಳ್ಕೊಂತಾರೆ ಸರ್. ಅಷ್ಟೇ, ನಮಗೆ ಹೊಲ ಇರೋದ್ರಿಂದ ನಾವು ಅಂತರ ಬೆಳೆ ಬೆಳೆಯಕ್ಕೆ ಹೋಗಲ್ಲ ಸರ್, ಅಡಿಕೆನೆ ಒಂದು ಚೆನ್ನಾಗಿ ಬರಲಿ ಅಂತ ಕೈಬಿಡಿ. ಈಗ ಕೆಲ ವರ್ಷಕ್ಕೆ ಇಷ್ಟಂತ ಮೇಲ್ ಗೊಬ್ಬರ ಕೊಡಬೇಕಾಗತ್ತೆ ಅಂತ ರೈತರು, ಅಡಿಕೆಗೆ ಏನೇನು ಗೊಬ್ಬರ ಕೊಡ್ತಾರೆ ಸರ್? ನಾವೇನು ಕೊಟ್ಟರು ಈಗ ನಾವು ಮಣ್ಣು ಕೊಡ್ತೀವಿ, ವರ್ಷದಲ್ಲಿ ಎಷ್ಟು ಸಾರಿ ಕೊಡ್ತೀರಾ ಸರ್? ಒಂದೇ ಸರಿ ಸರ್. ಯಾವ ಸಮಯದಲ್ಲಿ ಕೊಡ್ತೀರಾ ಸರ್? ಈಗ ನವೆಂಬರು ಡಿಸೆಂಬರಿಗೆ ಕೊಟ್ಬಿಡ್ತೀವಿ ಸರ್. ಅಂದರೆ ಕೊಡೋದಂದ್ರೆ ಏನು, ಗಿಡಕ್ಕೊಂದೊಂದು ಪುಟ್ಟಿ ಹಾಕೋದ ಯಾವ ರೀತಿ? ಹ್ಞೂ ಸರ್, ಗಿಡಕ್ಕೊಂದೊಂದು ಪುಟ್ಟಿ, ಎರಡು ಗೊಬ್ಬರನೂ ಮಣ್ಣು ಮಿಕ್ಸ್ ಮಾಡಿ ಸರ್, ಆ ಸುತ್ತ ಒಂದು ಎರಡೆರಡು ತಟ್ಟಿ ಹಾಕೊಂಬರ್ತೀವಿ. ತೆಂಗಿಗೆ ಮಾತ್ರ ಗುಂಡಿ ತೆಗೆದು ಒಳಕ್ಕೆ ಹಾಕಿಸ್ತೀವಿ ಸರ್, ಅಡಿಕೆಗೆ ಮೇಲೆ ಹಾಕ್ತೀವಿ ಸರ್. ಅಡಿಕೆಗೆ ಏನಾದರೂ ರೋಗ ಬರೋ ಸಾಧ್ಯತೆ ಇರುತ್ತಾ? ಇಲ್ಲ ಸರ್, ನಮ್ಮ ಹತ್ರ ಏನು ಬಂದಿಲ್ಲ ಸರ್, ಬಂದಿಲ್ಲ ಸರ್. ಕೆಲವು ರೈತರು ಫಸಲಿನ ಬಂದಂತ ತೋಟದಲ್ಲಿ ವಿಳ್ಳೆದೆಲೆ, ಕಾಳುಮೆಣಸು, ಕೋಕೋ ಅಂತ ಮಾಡ್ತಾರೆ, ನೀವೇನು ಮಾಡಿಲ್ಲ? ಇಲ್ಲ ಸರ್, ಮಾಡಿಲ್ಲ. ಮಾಡಿಲ್ಲ, ಮಾಡ್ಬೇಕನ್ನೋ ಉದ್ದೇಶ ಇದೆ? ಏನಿಲ್ಲ ಸರ್, ಬೇರೆ ಜಮೀನಿದೆಲ್ಲ ನಾವೆಲ್ಲ ಅಲ್ಲಿ ಮಾಡ್ಕೊಂತೀವಿ, ಅಡಿಕೆ ಫ್ರೀಯಾಗಿರಲಿ ಅಂತ ಸರ್. ಈಗ ವರ್ಷಕ್ಕೆ ಒಂದೇ ಸರಿ ಸರ್ ಅದನ್ನು ಗೇಸರ್, ನಾವು ಅಗ್ಲಾಗ್ಲಾಗಿ ಒಡಿಸಲ್ಲ, ನೋ ಕಲ್ಟಿವೇಷನ್. ವರ್ಷಕ್ಕೆ ಸಣ್ಣ ಟ್ಯಾಕ್ಟ್ ಇಟ್ಟು ರೋಟ್ರಿ ಮಾತ್ರ ಒಡಿಸ್ತೀವಿ ಸರ್. ಅದೇನೋ ಗೇಮೇ ಮಾಡಿದರೆ ಟಿವೆಲಲ್ಲಿ ಬರ್ತಿರುತ್ತೆ ಸರ್, ಬೇರೆಯವರಾದ್ರೆ ಬರಲ್ಲ ಅಂತಂದು ಎಲ್ಲ ತಜ್ಞರು ಹೇಳ್ತಿರ್ತಾರಲ್ಲ. ನಾವು ಅವಾಗ ಐದು ಬಾಳೆ ಎಲ್ಲ ಒಡಿಸ್ತಿದ್ದೆ ಸರ್, ಅದು ನೋಡಿದ ಮೇಲೆ ಈ ಐದು ಬಾಳು ಟ್ಯಾಕ್ಟ್ ದೊಡ್ಡ ದೊಡ್ಡಿಲ್ಲ, ಸಣ್ಣ ಟ್ಯಾಕ್ಟ್ರಿಗೆ ರೋಟ್ರಿ ಒಡಿಸ್ತೇವೆ, ಒಳ್ಳೆ ಚೆನ್ನಾಗಿಬಿಡುತ್ತೆ ಸರ್, ಒಳ್ಳೊಂದು ಹೋಗುತ್ತೆ ಸರ್. ನಾವು ಗೇಸಿದಾಗ ಒಂದು ಎರಡು ಮೂರು ವರ್ಷ ಅಳ್ಳೆ ಬಿಡೋದು, ಯಾಕೆ ಹಿಂಗೆ ಬಿಡೋದು ಅಂತಂದು ನಾವು ಈ ಟಿ ವಿ ಮಾಧ್ಯಮದಾಗೆ ನೋಡ್ತಿದ್ವಿ ಸರ್. ನೋಡೋಣ ಈ ವರ್ಷ ಗೇಸದ್ ಬೇಡ, ಸಣ್ಣ ಟ್ಯಾಕ್ಟ್ರಿಗೆ ಒಡಿಸೋಣ ಅಂತಂದು ಇವೆ ಎರಡು ವರ್ಷ ಒಡಿಸಿದ್ದು, ಒಳ್ಳೆ ಫಸ್ಲು ನಿಂತ್ಕೊಳ್ತೀವಿ ಸರ್. ಅವಾಗ ಗೊತ್ತಾಯ್ತು ಬೇರೆಯವ್ರಿಗೆ ಬರೋದು. ತೆಂಗಿಗೆ ಏನೂ ಆಗಲ್ಲ ಸರ್, ತೆಂಗು ಮಾಮೂಲಿ ಗೇಯ್ಲೇಬೇಕಾಗುತ್ತೆ. ಸಣ್ಣ ಟ್ಯಾಕ್ಟರ್ ಎರಡು ಕಡೆನೂ ಹೋಗುತ್ತೆ? ಹ್ಞೂ, ಎರಡು ಕಡೆನೂ ಹೋಗುತ್ತೆ ಸರ್, ಹೋಗುತ್ತೆ. ಸಣ್ಣ ದೊಡ್ಡದಾದ್ರೂ ಒಂದು ಸಾರಿ ಹೋಗಲ್ಲ ಸರ್, ಕಟ್ಟಾಗಲ್ಲ ಅಂತ ಒಡೆಯಲ್ಲ ಕೆಲವಂತಾಗೆ. ಈ ಸಣ್ಣದಾದ್ರೆ ಎಲ್ಲಿ ಬೇಕಾದ್ರೆ ತಿರ್ಕೊಂಬತ್ತೆ ಸರ್. ಈಗ ಅಡಿಕೆನೆಲ್ಲ ಕೆಲವು ರೈತರು ಬೆಳೆ ಬಂದಾಗ ಕೇಣಿ ಕೊಡೋದು, ಕಾಂಟ್ರಾಕ್ಟ್ ಮಾಡೋದು ಅಂತ ಮಾಡ್ತಾರೆ ತೋಟನ, ಅಥವಾ ನೀವೇನೆಲ್ಲ ಸುಲಿಸಿ ಬೇರೆ? ಇಲ್ಲ ಸರ್, ನಾವು ಹಂಗೆ ಕಿಂಟೋಲ್ ಮೇಲೆ ಕೊಡ್ತೀವಿ ಸರ್, ರೇಟ್ ಪೇಪರ್ ರೇಟ್ ಏನಿರುತ್ತೆ ಅದ್ರ ಮೇಲೆ ಕೊಯ್ದು ಕೊಡ್ತೀವಿ. ಹಸಿ ಅಡಿಕೆ? ಹಸಿ ಅಡಿಕೆನೆ ಸರ್, ತೋಟದಲ್ಲಿ. ಏನು ಸುಲಿಸಿ ಬೇಯಿಸಿ ಮಾರಾಟ? ಇಲ್ಲ ಸರ್, ಇಲ್ಲ ಸರ್, ಆಗಲ್ಲ. ಇಷ್ಟೊಂದೆಲ್ಲ ಕಷ್ಟಪಟ್ಟಿರ್ತೀರ, ನೀವೇ ಸುಲಿಸಿ ಬೇಯಿಸಿ ಮಾರಾಟ ಮಾಡಿದ್ರೆ ನಿಮಗೆ ಲಾಭ ಬರುತ್ತೆ? ಹ್ಞೂ ಸರ್, ಅದೇನಾಗುತ್ತೆ ಗೊತ್ತೇನು ಸರ್, ಈಗ ಒಂದು ನಾವು ಐದು ಸಾವಿರ ರೂಪಾಯಿಗೆ ಒಂದು ಕಿಂಟೋಲ್ ಅಡಿಕೆ ಕೊಡ್ತಿರ್ತೀವಿ. ಅದನ್ನು ನಾನು ಮಾಡಬೇಕು ಅಂದರೆ ಲೇಬರ್ ಚಾರ್ಜ್ ಬರುತ್ತೆ ನಮಗೆ. ಲೇಬರ್ ಅಂದರೆ ಅವನು ಕೊಯ್ಯನಿ ಕೂಲಿ, ಸುಲಿಯರಿ ಕೂಲಿ, ಬೇಸಕ್ಕು. ಈಗ ಬೇರೆ ಬದುಕು ಮಾಡೋಕ್ಕಾಗಲ್ಲ ಸರ್, ಬೇರೆ ಹೊಲ ಇರೋದ್ರಿಂದ ಬೇರೆ ಕಡಲೆ ಗಿಡ ತೆಂಗು ಆ ಕಡೆ ಇರ್ತಾವೆ ಸರ್, ಅವಕ್ಕೆಲ್ಲ ನೀರು ಕಟ್ಟೋಕ್ಕಾಗಲ್ಲ. ಅದೊಂದೇ ಮಾಡ್ಕೊಂಡಿದ್ರೆ ಮಾಡ್ಬೋದು ಸರ್, ಅವ್ರಿಗೆ ಲಾಭದಾಯಕ ಬರುತ್ತೆ, ನಮಗೆ ಸಾಕು. ಈಗ ಇಲ್ಲಿ ಬರೋ ಬದಲು ಅಲ್ಲಿ ಬರುತ್ತೆ ಅನ್ನೋದು ಹೋಗುತ್ತೆ ಸರ್ ಪಕ್ಕಕ್ಕೆ. ಅಡಿಕೆ ಎಲ್ಲ ಯಾವ ರೀತಿ ಇಳುವರಿ ಬರ್ತಾ ಇದೆ ಸರ್? ಒಳ್ಳೆ ಇಳುವರಿ ಬರ್ತಿದೆ ಸರ್, ನಾವು ಹೆಂಗೆ ಹಾಕ್ತೀವಿ ಹಂಗೆ ಇಳುವರಿ ಬರುತ್ತೆ ಸರ್. ನಾವು ಎಷ್ಟು ತಾಕತ್ ಮಾಡ್ತೀವಿ ಅಷ್ಟು ಇಳುವರಿ ಬರುತ್ತೆ. ಹ್ಞೂ ಸರ್, ಬರುತ್ತೆ. ವರ್ಷದಲ್ಲಿ ಒಂದೇ ಕಟಾವ ಅಡಿಕೆ? ಇಲ್ಲ ಸರ್, ಅದು ನಾಲ್ಕು, ಒಂದು ನಾಲ್ಕು ಕೊಯ್ಲು ಸರ್. ಒಂದು ಕೊಯ್ಲಿಗೆ ಎಷ್ಟು ಸರ್? ನನ್ನವೇನೆ ಈಗ ಒಂದು 200 ಗಿಡ ಬಂದಿದೆ ಸರ್ ಆಲ್ರೆಡಿ. ಈಗ ಒಂದು ಕೊಯ್ಲಿಗೆ ಫಸ್ಟ್ನೇ ಕೊಯ್ಲು ಅಂದರೆ ಒಂದು 4 ಕ್ವಿಂಟಲ್ ಆಗುತ್ತೆ, ಆಮೇಲೆ ಒಂದು 10-15 ಕ್ವಿಂಟಲ್ ಆಗುತ್ತೆ ಸರ್, ಹಂಗೆ ಹೋಗುತ್ತೆ ಸರ್. ಆಮೇಲೆ ಲಾಸ್ಟ್ ಕೊಡ್ತು ಕಮ್ಮಿ ಆಗುತ್ತೆ. ವರ್ಷದಲ್ಲಿ ಎಷ್ಟು ಆದಾಯ ಬರುತ್ತೆ ಅಡಿಕೆಯಿಂದ ಸರ್? ಬರುತ್ತೆ ಸರ್, ಒಂದು ನನ್ನ ಗಿಡ ಬಂದಿರಬೇಕಾದ್ರೆ 1.5 ಲಕ್ಷ ಬಂತು ಸರ್ ಈ ಸರಿ. ಎಷ್ಟು ಖರ್ಚು ಮಾಡಿರ್ತೀರ ಸರ್? ಒಂದು 50,000 ಖರ್ಚು ಮಾಡಿದ್ವಿ ಸರ್. ಇನ್ನು ವರ್ಷ ವರ್ಷ ಬೆಳೆ ಇಳುವರಿ ಜಾಸ್ತಿ ಆಗುತ್ತೆ? ಇಳುವರಿ ಜಾಸ್ತಿ ಹೋಗುತ್ತೆ ಸರ್, ಈ ಸ್ಟಾರ್ಟಿಂಗ್ ಬತ್ತೆ ಸರ್, ಬತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ. ಬೇರೆ ಬೆಳೆಗಳಿಗೆ ಹೋಲಿಸ್ಕೊಂಡ್ರೆ ಅಡಿಕೆ ಲಾಭದಾಯಕ ಅಂತೀರಾ? ಹ್ಞೂ ಸರ್, ರೈತರು ಏನಂದ್ರೆ ಆರಾಮಾಗಿ ತೆಂಗನ್ನು ನೋಡ್ಕೊಂಬಿಟ್ಟು ಸೇಫ್ಟಿಯಾಗಿ ಇರ್ಬೋದು ಸರ್. ಅದಕ್ಕೆ ಎಲ್ಲ ತೆಂಗು ಅಡಿಕೆ ಮಾಡ್ಕೊಂಬಿಟ್ರೆ ಈಗ ಲೇಬರು ಖರ್ಚು ಕಮ್ಮಿ ಸರ್. ಇನ್ನೇನು ಕೊಚ್ಚಬೇಕೋಮಂಗಿಲ್ಲ, ಟ್ಯಾಕ್ಟ್ರಿ ಬಂದಿದ್ವಿ ಸಣ್ಣಗೆ ಹೊಡೆದು, ಆಮೇಲೆ ಏನು ಹಂಗೆ ಓವರ್ ಆತಂದ್ರೆ ಈ ಕಳೆನಾಶಕ ಹೊಡಿತಾರೆ ಸರ್. ಜಾಸ್ತಿ ಏನಿಲ್ಲ, ವರ್ಷಕ್ಕೆ ಒಂದ್ಸರಿ ಯಾವಾಗ ಹೊಡ್ಕೊಂಬಿಡ್ತೀವಿ. ಈಗ ಇನ್ನು ಕೆಲವು ರೈತರು ದಾಳಿಂಬೆ, ಮೂಸಂಬೆ, ಮಾವು ಸಪೋರ್ಟ್ ಆಗ್ತೀವಿ ಅಂತ ತೋಟಗಾರಿಕೆ ಬೆಳೆಗಳು, ನೀವೇನ ಹತ್ರ ಬೆಳಬೇಕಂತ ಆಸಕ್ತಿ ಬರಲ್ಲ ಸರ್? ಅವೆಲ್ಲ ಖರ್ಚು ಜಾಸ್ತಿ ನಮಗೆ, ಆಮೇಲೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಗೊತ್ತಾಗಲ್ಲ. ಇಲ್ಲಿ ಬಂದು ತಗೊಂಡೋಗಲ್ಲ ಸರ್, ಅಡಿಕೆನೂ ಇಲ್ಲಿ ಬಂದು ತೋಟಕ್ಕೆ ಬರ್ತಾರೆ, ತೆಂಗಿಗೂ ತಗೊಂಡೋಗೋಕೆ ತೋಟಕ್ಕೆ ಬರ್ತಾರೆ. ಈ ದಾಳಿಂಬೆ ತಗೊಂಡೋದ್ರೆ ಮಾರ್ಕೆಟಿಗೆ ತಗೊಂಡೋಗ್ಬೇಕು, ಇಲ್ಲಾಂದ್ರೆ ಅವ್ರು ಬಂದರು ಅಂದರೆ ಅಗ್ಗವಾಗಿ ಕೇಳ್ತಾರೆ. ಈಗ ಅದಕ್ಕೆ ಲಕ್ಷಾನುಗಟ್ಟಲೆ ಖರ್ಚು ಮಾಡಬೇಕು, ಔಷಧಿ ಹೊಡಿಬೇಕು, ಗೊಬ್ಬರ ಹಾಕ್ಬೇಕು ಅಂದರೆ ನಮ್ಮ ಹತ್ರ ರೈತರದಾಗ ಇರಲ್ಲ ಜಾಸ್ತಿ. ಯಾರನ್ನ ಅಪಾಯಿಂಟ್ನಾಗ ಇದ್ದರೆ ಸರ್ ಒಬ್ಬ ಮನೆಯಾಗೆ ಮಾಡ್ಬೋದು ಸರ್ ಅವರು. ಆ ಥರ ಹಣ್ಣಿನ ಬೆಳೆಗಳಾಕಿದ್ರೆ ಈ ನವಿಲು ಅವು ಇವೆಲ್ಲ ಕಾಯದು ಒಂದೊಂದು ಏರಿಯಾದಾಗ ಇದಾವೆ ಸರ್, ಒಂದೊಂದು ಏರಿಯಾದಾಗ ಇಲ್ಲ, ನಮ್ಮ ಏರಿಯಾದಾಗ ಇಲ್ಲ, ಆಗ ಆ ಕಡೆ ಶಾಂತ್ರ ಅವ್ರ ಏರಿಯಾದಾಗ ಇರ್ತವೆ. ಮತ್ತೆ ಈ ಹೂವು ತರಕಾರಿ ಬೆಳಬೇಕಂತ ಏನು ಆಸಕ್ತಿ ಬರಲಿಲ್ಲ? ಹ್ಞೂ ಸರ್, ತರಕಾರಿನೂ ಹಾಕಿದ್ವಿ ನಾವು, ಹಾಕಿದ್ವಿ. ಏನೇನು ತರಕಾರಿ ಬೆಳೀತಾರೆ? ನಾವು ಈಗ ನೀರುಳ್ಳಿ ಹಾಕಿದ್ವಿ, ಹಸಿರುಗಾಯಿ ಹಾಕಿದ್ವಿ, ತಮಟೆಣ್ಣೆ ಹಾಕಿದ್ವಿ. ಅಂದರೆ ತಮಟೆಣ್ಣೆ ಸ್ಯಾನ್ ಹಾಕಿಲ್ಲ ಸರ್, ಸ್ವಲ್ಪ ಮನೆ ಪೂರ್ತಿ ಹಾಕೊಂಡಿದ್ವಿ, ಹಸಿರುಗಾಯಿ ಮಾತ್ರ ಇಟ್ಕೊಂಡಿದ್ವಿ ಸರ್. ಹಸಿರುಗಾಯಿ ಒಳ್ಳೆ ಬೆಳೆ ಇದೆಯಲ್ಲ? ಹ್ಞೂ ಸರ್, ಈಗಿರುತ್ತೆ, ಆಮೇಲೆ ಬತ್ತ ಬತ್ತ 10 ರೂಪಾಯಿ ಕೆ ಜಿ ಆಗುತ್ತೆ. ನಾವು ಹಣ್ಣು ಮಾಡ್ತೀವಿ ಸರ್, ಹಣ್ಣು ಮಾಡಿಬಿಟ್ಟು ಒಂದೇ ಪಟ್ಟು ಹಸಿರುಗಾಯಿ ಮಾಡ್ತೀವಿ. ಹಸಿಮೆಣಸಿಕಾಯಿ ಮಾರಾಟ ಮಾಡಲ್ಲ ಸರ್? ಮಾಡಲ್ಲ. ಕೇವಲ 80 ರೂಪಾಯಿ ಕೆ ಜಿ, 90 ರೂಪಾಯಿ? ನಾವು 80 ರೂಪಾಯಿ ಕೆ ಜಿ ಅಂತ ನಾವು ತಗೊಂಬರೋರಿಗೆ, ರೈತರು ಕೊಡೋರಿಗೆ 80 ರೂಪಾಯಿ ಇಲ್ಲ ಸರ್ ಅದು. ಎಷ್ಟು ಸಿಗುತ್ತೆ ನಿಮಗೆ ಸರ್? ನಮಗೆ ಸಿಗೋದು 30 ರೂಪಾಯಿ ಸಿಗುತ್ತೆ, ಅವ್ರು 80 ರೂಪಾಯಿ ಮಾರ್ಕೊಂತಾರೆ. ಎಣ್ಣೆಳು ಅಮ್ಮಮ್ಮ ಅಂದ್ರೆ ಬಿಡಿಸಿದ್ರೆ ಒಂದು 10 ಕೆಜಿ ಬಿಡಿಸ್ಬೋದು ಸರ್, ಒಂದು ಎಣ್ಣೆಳು 250 ರೂಪಾಯಿ ಕೊಡ್ಬೇಕು ಸರ್ ಅವ್ರಿಗೆ. ಅದನ್ನು ತಗೊಂಡು ನಾವು ಪೆಟ್ರೋಲ್ ಹಾಕ್ಸ 100 ರೂಪಾಯಿ ಹಿರಿಯಕ್ಕೆ ಹೋಗೈತಿ, ನಮಗೆ ಅದು 60 ರೂಪಾಯಿ ಕೆಜಿನೂ ಬೀಳಲ್ಲ ಸರ್, ಬೀಳಲ್ಲ. ಆ ಸ್ಥಿತಿ ಬರ್ತೀವಿ ಸರ್. ಈಗ ಮೊನ್ನೆ ನೀರುಳ್ಳಿ ಒಂದು 5 ಕೆಜಿ ಸೆಲ್ಲಿದೆ ಸರ್. ನೀರುಳ್ಳಿ ಅಂದರೆ ನೀರುಳ್ಳಿ ಸಮಸ್ಯೆನೇ ಬೇಡ, ಸುಮ್ಮನೆ ಕಡಲೆ ಗಿಡ ಹಾಕಿದ್ರು ಸರ್. ಈಗ ಲೇಬರು ಕಮ್ಮಿ ಆಗು, ಏನೋ ಈಗ ಕಳೆನಾಶಕ ಬಂದಿದೆ ಸರ್, ಕಳೆ ತೆಗಿಯಂಗಿರಲ್ಲ. ಕೀಳ್ಬೇಕಾದ್ರೆ ಮಾತ್ರ ಇಕ್ಕಿ, ಇನ್ನೇನು ಬಿಡಿಸೋದಿನ್ನೇ ಮಾಮೂಲಿ ಸರ್. ಒಂದು ಎರಡು ಕ್ವಿಂಟಲ್ ಆದ್ರೂ 6,000 ರೂಪಾಯಿ 7,000 ರೂಪಾಯಿ ಬರುತ್ತೆ. ಈ ಸ್ಥಿತಿಗೆ ಸುಮ್ಮನೆ ಕಡಲೆ ಗಿಡನೇ ಉತ್ತಮ ಅಂತ ನೀರುಳ್ಳಿ ಬಿಟ್ಟು ಕಡಲೆ ಗಿಡಕ್ಕೆ ಹೋಗಿಬಿಟ್ಟಿದ್ವಿ ಸರ್. ಈ ತರಕಾರಿ ಬೆಳೆಗಳು ಪ್ರತಿ ದಿವಸ ದುಡ್ಡು ಬಂದ್ರೂ ಕೆಲವು ಸಾರಿ ಕೈ ಹಿಡಿಯುತ್ತೆ, ಕೈಸರು ಕೈ ಹಿಡಿಯೋದೇ ಇಲ್ಲ ಸರ್. ಈಗ ತಮಟೆ ನೋಡಿ ಸರ್, 60-70 ಆಗಿತ್ತು, ಇವತ್ತು ತಗೊಂಡೋಗ್ರಿ 6 ರೂಪಾಯಿ ಕೆ ಜಿ ಐತೆ. ನಾವು ತಗೊಂಡ್ರೆ 2 ರೂಪಾಯಿ ಕೆ ಜಿ ಕೇಳ್ತಾರೆ ಅಲ್ಲಿ, ಅವರು 6 ರೂಪಾಯಿ ಮಾರ್ಕೊಂತಾರೆ. ಅವ್ರಿಗೂ ಕಷ್ಟ ಇರುತ್ತೆ, ಹೆಚ್ಚಾದ ಬಿಸಾಕ್ತಾರೆ. ಏನಾದರೂ ಈ ಕೃಷಿ ಜೊತೆಗೆ ಉಪಕಾಸ ಮಾಡ್ಬೇಕಪ್ಪ, ಹಸು ಸಾಕಾಣಿಕೆ ಮಾಡೋದು, ಕುರಿ ಕೋಳಿ ಮೇಕೆ ಸಾಕಾಣಿಕೆ ಮಾಡ್ಬೇಕು ಅಂತ. ಅದೇ ಸರ್, ಈಗ ಏನಾಗುತ್ತೆ, ಹಸು ಸಾಕ್ಬೇಕು ಅಂತ ಆಸೆ ಬರುತ್ತೆ ಸರ್. ಅದು ಒಂದು ಜರ್ಸಿ ಹಸು ಕಟ್ಕೊಂಡು ಒಬ್ಬ ಲೇಬರ್ ಅದಕ್ಕೆ ಇರ್ಬೇಕು ಆಯಮ್ಮಗೆ. ಈ ಬೇರೆ ಬದುಕು ನೀರಿಗೆ ಕರೆಂಟು ನಮಗೆ 4 ಓವರ್ ಕೊಡ್ತಾರೆ, ಹಗಲು ನೈಟ್ 3 ಓವರ್ ಕೊಡ್ತಾರೆ ಸರ್. ಈಗ ನೈಟ್ ಯಾವಾಗಲೂ ಕೊಡ್ತಾನೆ, ಆಗಲು ಈಗ ಗಂಟೆಗೊಂದ್ಸರಿ ತೆಗಿತಾರೆ, ಯಾವಾಗಲೂ ಮೋಟು ಮುಂದೆ ಇದನ್ನ ನೋಡ್ಕೊಂಬನೆ ಹಸ ನೋಡ್ಕೊಂಬನೆ ಅನಿಸ್ಬಿಡುತ್ತೆ ಸರ್. ಹೈನುಗಾರಿಕೆ ಮಾಡೋರು ಬೆಳಗ್ಗೆ 1 ಗಂಟೆ ಸಾಯಂಕಾಲ 1 ಗಂಟೆ ಕೆಲಸ ಇರುತ್ತೆ ಅಷ್ಟೇ ಅಂತಾರೆ? ಹಸಿನಾಗಿರುತ್ತೆ ಸರ್, ಯಾವಾಗಲೂ ಹುಲ್ ಕೊಯ್ದಾಕೋದು, ಅದಕ್ಕೆ ಕೊಟ್ಟು ಮೈ ತೊಳೆಯೋದು, ಅದನ್ನು ಸಮಸ್ಯೆ ಅದೇ ಸರ್. ಅದ್ರಾಗೆ 29 ರೂಪಾಯಿ ಕೊಡ್ತಾರೆ, ಅವರು ವಾರಕ್ಕೊಂದ್ಸರಿ ಆಗ್ತೀವಿ ಅಂತಾರೆ. ಅಲ್ಲಿ 2 ರೂಪಾಯಿ ಖರ್ಚಾಗಿರುತ್ತೆ ಇಲ್ಲಿ, ಅಲ್ಲ ಲಾಭನೂ ಇದೆ ಹಸಿನಾಗಿ ಲಾಭ. ಅದನ್ನೇ ಒಂದು ಉದ್ದೇಶಕ್ಕೆ ಒಂದು ಮನೆಯಾಗ ಜಾಸ್ತಿ ಜನ ಇದ್ರೆ ಸರ್, ಒಬ್ಬನ ಒಂದು 2 ಹಸ ಕಟ್ಕೊಂಡು ಮೇಂಟೈನ್ ಮಾಡ್ಬೋದು ಸರ್. ಈಗ ಒಬ್ಬರೇ ಸಿಂಗಲ್ ರೈತರಾದರೆ ಮಾಡೋಕ್ಕಾಗಲ್ಲ, ಅದನ್ನು ಒಂದು ಮಾಡ್ಕೋಬೋದು. ಮುಂದಿನ ಏನೇನು ಬೆಳೆಗಳು ಬೆಳಬೇಕನ್ನೋ ಉದ್ದೇಶ ಐತೆ ಸರ್? ಅಷ್ಟೇ ಸರ್, ಇನ್ನೇನು ಬೆಳಿತೀವಿ ಸರ್. ಹೂವು ಒಂದು ಇರುತ್ತೆ, ಯಾವಾಗಲೂ ಹೂವು ಮಾರ್ಕೆಟ್ ಮಾಡ್ಕಿರ್ತೀವಿ. ಹೂವು ಅಂದರೆ ಏನೇನು ಹೂವು ಬೆಳೀತಾ ಇದ್ರೆ? ಸೇವಂತಿಗೆನೆ ಸರ್. ಹ್ಞೂ ಸರ್, ಮಲ್ಲೆ ಇತ್ತು ತೆಗೆದ್ವಿ, ಈಗ ನೀರು ಹೋಗ್ಬಿಡ್ತಾರೆ ಸರ್. ಊರ್ನ ನೀರು ಕಮ್ಮಿ ಆಯ್ತು, ಅಡಿಕೆ ತೆಂಗು ಉಳಿಸ್ಕೊಂಬಕ್ಕೆ ಅದಕ್ಕೆ ಆಗಲಿಲ್ಲ. ಅವನು ಹೋದ್ರೆ ಹೋಗ್ಲಿ ಹೂವು ಇವನ್ನಾದ್ರೂ ಉಳಿಸ್ಕೊಂಬಂತ ಉಳಿಸ್ಕೊಂಡ್ವಿ ಸರ್. ವರ್ಷ ಪೂರ್ತಿ ಇರುತ್ತೆ ಹೂವು? ಇಲ್ಲ ಸರ್, ಅದು ಒಂದು ಗ್ಯಾಪ್ ಕೊಡುತ್ತೆ, ಒಂದು 6-7 ತಿಂಗಳು ಬರ್ತಿರುತ್ತೆ. ಹೂನಲ್ಲಿ ಒಳ್ಳೆ ಲಾಭ ಇದೆ? ಹ್ಞೂ ಸರ್, ಲಾಭ ಇದೆ, ಬಟ್ ಮಾಡೋದ್ರ ಮೇಲೆ ಡಿಪೆಂಡ್ ಸರ್. ಒಂದೊಂದು ಸರಿ ಲಾಭ ಬಿದ್ದೋಗ್ಬೋದು, ಒಂದ್ಸರಿ ಎದ್ದೇಳ್ಬೋದು. ಏನಂದ್ರೆ ದಿನ ಸಾಲ ಮಾಡೋದಕ್ಕೆ ರೈತರ ಅಂತ ವಾಕ್ಯಂಬಿಟ್ರೆ ಯಾತ್ರೆಗೋ ಮೇಂಟೈನ್ ಆಗುತ್ತೆ, ಹುಡುಗರಿಗೆ ಓದೋಕ್ಕೋ ಮನೆ ಖರ್ಚಿಗೋ. ಹೂವು ಇದ್ರೆ ಒಂದು ಗದ್ದೆಗೋ 2 ಗದ್ದೆಗನ ಹೆಂಗ ತಗೊಂಡೋಗಿ ಬೆಳಗ್ಗೆ ಮಾರ್ಕೆಟಿಗೆ ಮಾಡಿ ಬಂದ್ರು ಸರ್, ಅವತ್ತು ಖರ್ಚು ಅವತ್ತು ಮೇಂಟೈನ್ ಆಗುತ್ತೆ. ಅದಕ್ಕೇನು ಯಾವಾಗಲೂ ಏನೋ ಒಂದ್ಸರಿ 2 ಸರಿ ಔಷಧಿ ಗೊಬ್ಬರ ಹಾಕೊಂಡ್ರೆ ಸಾಕಾಗುತ್ತೆ ಸರ್. ಅದು ಪ್ರತಿ ದಿವಸ ಬಿಡಿಸೋದು ಕಟ್ಟೋದೆಲ್ಲ ತುಂಬ ಕೆಲಸ ಅಂತಾರೆ? ಇರುತ್ತೆ ಸರ್, ಬೆಳಗ್ಗೆ 1 ಗಂಟೆ ಮಾಡಿಬಿಟ್ಟು ಕಟ್ಟಕ್ಕೆ ಹಾಕಿದ್ರೆ ಸರ್, 1 ಗಂಟೆ ಮಾರ್ಕೆಟ್ಗೆ. ಈಗ ಯಾರು ಹೋಗೋ ಜೊತೆಗೆ ಆದರೂ ಕಳಿಸ್ಬೋದು ನಮಗೆ ಬದುಕಿದ್ರೆ, ಇಲ್ಲಾಂದ್ರೆ ನಾವೇ ಬದುಕಿಲ್ಲ ಅಂದ್ರೆ ನಾವೇ ಹೋಗಿ ಬರ್ಬೋದು. ಈ ದೀಪಾವಳಿ ದಸರಾ ಸಮಯದಲ್ಲಿ ಒಳ್ಳೆ ಬೆಲೆ ಇರುತ್ತಲ್ಲ? ಒಳ್ಳೆ ಬೆಲೆ ಇರುತ್ತೆ ಸರ್. ಆ ಟೈಮ್ನಾಗ ಏನಾಗುತ್ತೆ, ಹೂವು ಕಮ್ಮಿ ಆಗೋದ್ರಿಂದ ರೇಟ್ ಆಗುತ್ತೆ ಹೊರತು ಸರ್, ಹೂವು ಜಾಸ್ತಿ ಇದ್ರೆ ಯಾವ ಕಾರಣಕ್ಕೂ ರೇಟ್ ಆಗಲ್ಲ. ಅದು ನೀವೆಲ್ಲ ಹಿರಿಯರಲ್ಲಿ ಮಾರಾಟ ಮಾಡೋ ಸರ್? ಹಿರಿಯವರೇ ಹೋಲ್ಸೇಲ್ ಕೊಡೋದು? ಇಲ್ಲ ಸರ್, ಹಂಗೆ ಮಾರ್ಮಲ್ ಲೆಕ್ಕ ಕಟ್ ಮಾರಾಟ ಮಾಡೋ ಸರ್. ಕಟ್ ಮಾಡಿ ರೇಟ್ ಹೆಂಗೆ ಸಿಗುತ್ತೆ ಸರ್? ಅದೇ ಹೇಳ್ತೇವಲ್ಲ, ಹಬ್ಬ ಟೈಮ್ನಾಗಾದ್ರೆ 100-120 ಲಾ ಬರುತ್ತೆ ನಮಗೆ ಮಾರಿಗೆ. ಮಾರಿಗೆ ಇಲ್ಲ ಅಂದರೆ ಅದೇ 5 ರೂಪಾಯಿ ಸರ್. ಈಗೆಲ್ಲ 50 ರೂಪಾಯಿ ಮಾರು ನಡೀತೈತೆ ಸರ್. 50 ರೂಪಾಯಿ ಮಾರು ನಡೀತೈತೆ. ಈಗಲೂ ಹೂವು ಬರ್ತಾ ಇದೆಯಾ ನಿಮ್ದು? ಹ್ಞೂ ಸರ್, ಬರ್ತಿದೆ ಸ್ವಲ್ಪ. ಪ್ರತಿ ದಿವಸ ಎಷ್ಟು ಮಾರು ಸಿಗುತ್ತೆ ಸರ್? ಒಂದು 10-15-20 ಮನೆ ಖರ್ಚು ಸಾಕ? ಹಾಂ ಸರ್, ಸಾಕಾಗುತ್ತೆ. ಇನ್ನು ಈ ಸ್ಟಾರ್ಟಿಂಗ್ ಆಗಿದಾವಲ್ಲ, ಅದಕ್ಕೆ. ಈಗ ಮನೆಯಲ್ಲೆಲ್ಲ ಎಷ್ಟು ಜನ ಇದ್ರ ಇದನ್ನೆಲ್ಲ ಸರ್ ಕೃಷಿ ಮಾಡ್ಕೊಂಡು ನಿರ್ವಹಣೆ ಮಾಡ್ಲಿಕ್ಕೆ ಕಷ್ಟ ಆಗುತ್ತಾ? ಹ್ಞೂ ಸರ್, ನಾವು ಗಂಡೇನ್ ತಿಬ್ಬಳೆ, ಮಕ್ಕಳು ಎಜುಕೇಷನ್ ಮಾಡ್ತಿದ್ರೆ, ನಾವು ಇಬ್ಬಳೆ ಇರೋದ್ರಿಂದ ನಾವು ಸ್ವಲ್ಪ ಕಡಿಮೆ ಮಾಡ್ಕೊಂತೀವಿ. ಕಷ್ಟ ಆಗುತ್ತಾ ತೋಟದ ಕಡೆ ನೋಡ್ಕೊಂಡು ಆ ಕಡೆ ನೋಡ್ಕೊಂಡು? ಏನಿಲ್ಲ ಸರ್, ನೀರು ಸಂತುಷ್ಟಿ ಆದ್ಕೆಲ್ಲ ಏನು ಕಷ್ಟ ಆಗಲ್ಲ. ಯಾಕಂದರೆ ಎತ್ತಿ ತೆಂಗಿನ ಗಿಡಕ್ಕೆ ಕೈ ಬಿಟ್ಟರು ಅದ್ರ ಪಾಡಿಗೆ ಅದು ಹೋಗ್ತಿರ್ತವೆ, ನಮ್ಮ ಪಾಡಿ ನಾವು ಬೇರೆ ಬದುಕು ಮಾಡ್ಕೋಬೋದು ಸರ್. ಈ ಡ್ರಿಪ್ ಆದರೆ ಕನಿಷ್ಠ ಅಂದರೆ 2 ದಿನಕ್ಕೊಂದ್ಸರಿ ನೋಡ್ತಲೇ ಇರಬೇಕು, ಇಲ್ಲಾಂದರೆ ಎತ್ತಲಾಗೆ ಹೋಗಿರ್ತಾವು ಏನೋ ಆಗಿರ್ತವೆ. ಇದು 4 ಓವರ್ ಬಂದರೆ ಸಾಕು, 1-1.5 ಎಕರೆ ನೆನ್ಬಿಡುತ್ತೆ ನಂದು ಬೋರ್ನಲ್ಲಿ, ಬೇಜಾನ್ ನೀರಾಗಿಬಿಡ್ತು ಸರ್. ಅದಕ್ಕೆ ನಾವು ಡ್ರಿಪ್ ಎಲ್ಲ ತೆಗೆದು ಆಮೇಲೆ ಡ್ರಿಪ್ ಹಾಕ್ಬೋದು ಸರ್. ಈ ನವಿಲು ಕಾಟ ಜಾಸ್ತಿ, ಇಲಿ ಕಾಟ ಜಾಸ್ತಿ, ಎಲ್ಲ ಕಡ್ದು ಬಿಡ್ತೇವೆ. ನಾವು ವರ್ಷ ಚೇಂಜ್ ಮಾಡ್ಬೇಕು ಅಂದ್ರೆ ಸರ್, 1,000 ರೂಪಾಯಿ 1.5 ಸಾವಿರ ರೂಪಾಯಿ ಒಂದು ಲ್ಯಾಟ್ರಲ್ ಹೇಳ್ತಾನೆ ಸರ್. ಆ ಪ್ರಾಬ್ಲಮ್ ಇದ್ದರೆ ಲ್ಯಾಟ್ರಲ್ ಹಾಕೋದು ಕೈ ಬಿಟ್ಬಿಟ್ವಿ ನಾವು. ಏನೋ ನೆಲದಾಗ ಬಂದಿದ್ದೇನೆ ಸರ್, ನೆಲದಾಗ ಗೂಣಿ ಎತ್ತದು, ಎಲ್ಲ ಖರ್ಚು ಜಾಸ್ತಿ, ರೈತರಿಗೆ ತೊಂದರೆ ಆಗುತ್ತೆ ಅದೆಲ್ಲ. ಇದು ಗೌರ್ಮೆಂಟ್ನವ್ರು ಸುಮ್ಮನೆ 90,000 ಸಬ್ಸಿಡಿ ಕೊಡ್ತೀವಿ ರೈತರಿಗೆ ಡ್ರಿಪ್ಪಿಂದ ಅಂತಾರೆ. ನಾವು ಅದಕ್ಕೆ ಅಲ್ಲಿಗೆ ಹೋಗಿ ಅಡ್ಡಾಡಿದ್ಕಿಂತ ಸುಮ್ಮನೆ ಸ್ವಂತ ಮಾಡ್ಕೊಂಬೋದು ಅಂತ ಸ್ವಂತ ಮಾಡ್ಕೊಂತೀವಿ. ಈಗ ಮಕ್ಕಳೆಲ್ಲ ಓದಕ್ಕೆ ಹೋಗ್ತಾರೆ, ನೀವು ಗಂಡ ಹೆಂಡ್ತಿನ ಇಷ್ಟೊಂದೆಲ್ಲ ಕೃಷಿ ಮಾಡ್ಕೊಳೋದು ಕಷ್ಟ ಅನ್ಸುತ್ತಾ? ಕಷ್ಟ ಅಂದರೆ ಲೇಬರ್ನೂ ಇಟ್ಕೊಂತೀವಿ ಸರ್, ಇಟ್ಕೋಬೇಕು. ಲೇಬರ್ ಇಟ್ಕೊಂಡ್ಮೇಲೆ ನಮ್ಮ ಕೈಲಿ ಆಗೋದೇ ಇಲ್ಲ ಮೇಂಟೈನ್ ಮಾಡೋಕೆ, ಲೇಬರ್ನೂ ಇಟ್ಕೊಂತೀವಿ. ಈಗ ನೀವು ಇಷ್ಟೊಂದು ಆಸಕ್ತಿಯಿಂದ ಕೃಷಿ ಮಾಡ್ತಾ ಇದ್ರೆ, ಈಗ ನೋಡಿದ್ರಲ್ಲ ಏನು ಈ ಕೃಷಿ ಲಾಭದಾಯಕ ಅಲ್ಲ ಅಂತಂದ್ಬಿಟ್ಟು ಕೃಷಿಯಿಂದ ಹಿಂದೆ ಸರಿತಾರೆ ಅಂತ ಯುವಕರಿಗೆ ಏನು ಹೇಳಕ್ಕೆ? ಅದಕ್ಕೆ ಸರ್, ತೆಂಗು ಅಡಿಕೆ ಮಾಡ್ತಿರೋದು, ಅವ್ರು ಮಾಡಿದ್ರು ಅದು ಅವ್ರು ಮಾಡಲ್ಲ ಅಂತ ನಮಗೆ ಗೊತ್ತಿರುತ್ತೆ ಸರ್. ಈಗ ನಮ್ಮಪ್ಪ ಮಾಡ್ದಂಗೆ ನಾನು ಮಾಡ್ತಿಲ್ಲ, ನಾನು ಮಾಡ್ದಂಗೆ ನನ್ನ ಮಗ ಮಾಡ್ತಿಲ್ಲ. ತೆಂಗು ಅಡಿಕೆ ಆದರೆ ಹೆಂಗೆ ಜೀವನ ಮಾಡ್ಕೊಂಡು ಹೋಗ್ತಾರೆ ಸರ್? ಅಟ್ಲೀಸ್ಟ್ ಹೋಗಿ ನೀರಾದರೆ ತಿರುವಾಕಿ ಬರ್ತಾರೆ, ಈಗ ಹೋಗಿ ಬ್ಯಾಸ ಹೊಡಿಬೇಕು ಅಂಬೋದೇನಿಲ್ಲ, ಹಂಗೆ ಮಾಡ್ಕೊಂತಾರೆ. ಇಲ್ಲ ಓದಿ ಇಂಪ್ರೂವ್ ಆದರೆ ಯಾವನಿಗನ್ನು ಗುತ್ತಿಗೆ ಕೊಟ್ಟರು ಸರ್ ಅವ್ರು ನೋಡ್ಕೊಂತಾರೆ. ಏನೋ ಇದ್ರೆ ಸರ್, ಗುತ್ತಿಗೆ ಕೊಟ್ಟರು ನೀರು ಇಕ್ಕೊಂಡು ಅದು ಮಾಡ್ಕೊಂತಾರೆ. ಅವ್ರು ಹೋಗಿ ಬುದ್ಧಿವಂತ ಅದು ಮಾಡ್ತಾರೆ, ಮಾಡಿದ್ರೆ ಮಾಡ್ಬೋದು, ಇಲ್ಲಪ್ಪ ತೋಟ ಬೇಡ ಅಂದ್ರೆ ಯಾರಿಗಾನ ಗುತ್ತಿಗೆನಾದ್ರೂ ಕೊಟ್ಕೋಬಹುದು. ಈಗ ರೈತರೆಲ್ಲ ಎಲ್ಲ ಈ ತರ ತೆಂಗು ಅಡಿಕೆ ತೋಟಗಾರಿಕೆ ಬೆಳೆಗಳು ಬೆಳೀತಾ ಹೋದ್ರೆ ಈ ಊಟಕ್ಕೆಲ್ಲ ಹೆಂಗೆ ರೈತರು ಬೆಳೆಯೋದು? ಹೆಂಗೆ ಅಂದರೆ ಈಗ ನಮ್ಮ ತಗೆ ನೀರು ಕಡಿಮೆ ಇದ್ರೆ ತೆಂಗು ಅದು ಮಾಡ್ತೇವೆ, ನೀರು ವಿಶೇಷ ಇದ್ರೆ ಆ ಕಡೆ ಎಲ್ಲ ಭತ್ತ ರಾಗಿ ಎಲ್ಲ ಬೆಳೆ. ನಾವು ರಾಗಿನ ಸಂತಕ್ಕೆ ಬೆಳ್ಕೊಂತೀವಿ ಸರ್, ನಾವು ತೀರಾನೇ ಕವಿ ಬಿಟ್ಟಿಲ್ಲ, ರಾಗಿನೂ ನಮ್ಮ ಮನೆ ಪೂರ್ತಿ ಮಾರಂತ ಬೆಳೆಯಲ್ಲ ಮನೆ ಪೂರ್ತಿಗೆ ಬೆಳ್ಕೊಂತೀವಿ ಸರ್. ಈಗ ರಾಗಿ ಬೆಳ್ಕೊಂತೀವಿ, ಕಡಲೆಕಾಯಿ ಇನ್ನೇನು ತಿಂಬಕ್ಕೆ ಇನ್ನೇನು ಬೆಳ್ಕೊಂತೀವಿ, ತೊಗರಿ ಬೆಳ್ಕೊಂತೀವಿ, ಹಸಿಂದೆ ಬೆಳ್ಕೊಂತೀವಿ, ಎಲ್ಲ ಬೆಳ್ಕೊಂತಿರ್ತೀವಿ ಮನೆ ಪೂರ್ತಿ ಆಗಂಥದ್ದು. ಇನ್ನೇನು ಅಕ್ಕಿ ಒಂದು ತಗೊಂಬರ್ತೀವಿ. ಇದು ನಾಗರಾಜ್ ಅವರು ಇಷ್ಟು ವರ್ಷದ ಒಂದು ಕೃಷಿ ಬದುಕು ಸಂತೋಷ ನೆಮ್ಮದಿ ತಂದುಕೊಟ್ಟೆ ಸರ್? ನೆಮ್ಮದಿ ತಂದುಕೊಟ್ಟಿದೆ ಅಂದರೆ ನೆಮ್ಮದಿ ಅಂದರೆ ಈ ವರ್ಷದಿಂದ ಈ ಕಡೆ ತೆಂಗಿನ ಗಿಡ ಅಡ್ಕೆ ನೋಡ್ಬಿಟ್ಟು ಸರ್ ಊಟಕ್ಕೆ ಸೇರಿ ಬರ್ತಿರ್ಲಿಲ್ಲ, ಒಣಗೋಗ್ಬಿಟ್ವಲ್ಲಪ್ಪ ಅಂತಂದು ಎಷ್ಟೋ ಸರಿ ಹೊಲಕ್ಕೆ ಹೋಗ್ದೇ ಕೈ ಬಿಟ್ಟಿದ್ವಿ ಸರ್. ಯಾಕಂದರೆ ಡ್ಯಾಮ್ನ ನೀರು ಮುಗಿದ್ಬಿಟ್ವು, ಬೋರ್ನ ನೀರು ಕಮ್ಮಿ ಆದವು. ನಾವು ಈಗ ಮೊನ್ನೆ ಬೇಸಿಗೆಗೆಲ್ಲ ಒಂದು 5-6 ಬೋರ್ ಹಾಕಿದ್ವಿ ಸರ್, ಎಲ್ಲ ಕಳ್ಕೊಂಡ್ವಿ. ತೀರಾ ದೇವರು ಅಮ್ಮನೆಲ್ಲ ಒಂದು ಬೋರ್ನ ಕೊಟ್ಟ ಉಳ್ಕೊಂಡ್ವು ಸರ್, ಇಲ್ಲಾಂದ್ರೆ ನಮ್ಮವು ಹೋಗ್ಬಿಡವೆಲ್ಲ. ಒಳ್ಳೆ ನೀರು ಬಂತು ಸರ್. ಈಗ ನೆಮ್ಮದಿಯಾಗಿದ್ದೀರಾ? ಹ್ಞೂ ಸರ್, ನೆಮ್ಮದಿಯಾಗಿದ್ದೀವಿ. ಭಾಳ ಸಂತೋಷ ನಾಗರಾಜ್ ಅವರು, ಇದುವರೆಗೆ ನಿಮ್ಮ ಕೃಷಿಯಲ್ಲಿನ ಅನುಭವಗಳನ್ನು ನಮ್ಮ ರೈತರ ಜೊತೆ ಹಂಚ್ಕೊಂಡ್ರಿ. ಇದೇ ರೀತಿ ಕೃಷಿ ಬದುಕಲ್ಲಿ ಇನ್ನೂ ಹೆಚ್ಚಿನ ಯಶಸ್ಸು ಸಿಗಲಂತ ಹಾರೈಸ್ತೀವಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೂ ಕೃಷಿ ಬದುಕಿನ ಅನುಭವಗಳ ಕುರಿತು ಹಿರಿಯೂರು ತಾಲೂಕು ಮಸ್ಕಲ್ ಗ್ರಾಮದ ಕೃಷಿಕ ಎಂಪಿ ನಾಗರಾಜ್ ಅವರೊಂದಿಗಿನ ಸಂದರ್ಶನವನ್ನ ಕೇಳಿದಿರಿ. ಸಂದರ್ಶಕರು ಜಗದೀಶ್ ಕೋಪನಹಳ್ಳಿ. ಗ್ರಾಹಕರನ್ನು ತಲುಪಲು ಸುಲಭ ಹಾಗೂ ಸರಳ ವಿಧಾನ ಆಕಾಶವಾಣಿ. ಆಕಾಶವಾಣಿಯ ವಿವಿಧ ಕೇಂದ್ರಗಳಿಂದ ನಿಮ್ಮ ವ್ಯಾಪಾರ ವಹಿವಾಟು ಸೇವೆಗಳ ಪ್ರಚಾರ ಮಾಡಿ. ಜಾಹೀರಾತು ಮುಖಾಂತರ ಸ್ಥಳೀಯ ಹಾಗೂ ರಾಷ್ಟ್ರೀಯ ಮಟ್ಟದಲ್ಲಿ ನಿಮ್ಮ ವ್ಯಾಪಾರ ವಿಸ್ತರಿಸಿ. ಆಕಾಶವಾಣಿಯಲ್ಲಿ ಈಗ ಜಾಹೀರಾತು ನೀಡುವುದು ಸರಳ ಸುಲಭ. ಈಗ ನೀವು ಕುಳಿತಲ್ಲಿಯೇ ಜಾಹೀರಾತು ನೀಡಬಹುದು. ಡಯಲ್ ಮಾಡಿ 8700014242 8700042242.